ಗುಳಸಂಗಿ ಗ್ರಾಮದ ಕೃಷಿ ಅನುಭವಿ ಪರಶುರಾಮ್ ಎಚ್ ಪರಮಗೊಂಡ್ ಅವರೊಂದಿಗೆ ಸಂದರ್ಶನ ಕೇಳಿರಿ. ಮೊದಲಿಗೆ ಕೇಳಿ ರೋಣಿಹಾಳ ಗ್ರಾಮದ ಕೃಷಿ ಅನುಭವಿ ನಾಮದೇವ್ ಜಾಧವ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಇಂದು ಸಮಗ್ರ ಕೃಷಿಯನ್ನು ಅನುಸರಿಸಿರ್ತಕ್ಕಂತಹ ಇಂದು ರೋಣಿಹಾಳ ಗ್ರಾಮದಲ್ಲಿರುವ ನಾಮದೇವ್ ಜಾಧವ್ ಇವರ ಒಂದು ತೋಟದಲ್ಲಿ ನಾವಿದ್ದೀವಿ. ನಮಸ್ಕಾರ ಜಾಧವ್ ಅವರೇ. ನಮಸ್ಕಾರ. ನೀವು ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಈರುಳ್ಳಿ ಮತ್ತು ಕಬ್ಬು ಮತ್ತು ಗೋವಿನ ಜೋಳ ಬೆಳೀತಾರೆ. ಸುಮಾರು ಎಷ್ಟು ಎಕರೆ ಜಾಗದಲ್ಲಿ ನೀವು ಈ ಒಂದು ಬೆಳೆಗಳನ್ನ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಅಷ್ಟು 10 ಎಕರೆ ಐತ್ರಿ ಸರ. 10 ಎಕರೆದೊಳಗೆ 4 ಎಕರೆ 4 ಎಕರೆ ಕಬ್ಬು ಮತ್ತು 4 ಎಕರೆ ಉಳ್ಳಿಗಡ್ಡಿ ಮತ್ತು 2 ಎಕರೆ ಗೊಂಜಾಳ ಬೆಳೀತಾರೆ. ಏನಕ್ಕೋಸ್ಕರ ನೀವು ಈ ರೀತಿ ಒಂದು ಕೃಷಿ ಪದ್ಧತಿಯನ್ನು ಅನುಸರಿಸಿದ್ದೀರಾ? 4 ಎಕರೆ ಕಬ್ಬು ಬೆಳಿತೀರಾ, 4 ಎಕರೆ ಉಳ್ಳಾಗಡ್ಡಿ ಬೆಳಿತೀನಿ, 4 ಎಕರೆ ಇನ್ನೊಂದು ಬೇರೆ ಬೆಳೆ ಬೆಳಿತೀನಿ, ಈ ರೀತಿ ಒಂದು ಅನುಸರಿಸಿಕೆ ಯಾಕೆ ಕೆಲವರೆಲ್ಲ ಎಲ್ಲದರಲ್ಲೂ ಒಂದೇ ಬೆಳೀತಾ ಇರ್ತಾರೆ, ಬಟ್ ನೀವು ಬೇರೆ ಬೇರೆ ಬೆಳಿತೀರಾ, ಏನು ಕಾರಣ? ಅದಕ್ಕೆ ಸರ, ಈಗ ಒಂದು ಬೆಳಿಗ್ಗೆ ಒಂದು ರೇಟ್ ಒಂದು ಥರ ಆತಂಗಿಲ್ಲ ಸರ. ಮತ್ತು ಉಳ್ಳಾಗಡ್ಡಿಗೆ ಬೇರೆ ರೇಟ್ ಹತ್ತಿರ್ತದೆ. ಒಂದ ಮಾಡ್ಕೊತ ಹೋದ್ರೆ ಒಂದು ರೇಟ್ ಹತ್ತಲಿಕ್ಕಪ್ಪ ಅಂದ್ರೆ ರೈತಗೆ ಭಾಳ ತೊಂದರೆ ಆಗತ್ತೆ ಸರ. ಮತ್ತೆ ಒಟ್ಟು ತರ ಇದ್ರೆ ಒಂದಕ್ಕಿದ್ರಲಿಕ್ಕೆ ಒಂದಕ್ಕೆ ರೇಟ್ ಹತ್ತಿರ ಸರ್. ಅಂದ್ರೆ ಒಂದೇ ಬೆಳೆ ಬೆಳೆಸ್ಕೋತ ಹೋದ್ರೆ ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಲಾಸ್ ಆದ್ರೂ ಇನ್ನೊಂದು ಬೆಳೆ ಬೆಳೆದ್ರೆ ಅದರಲ್ಲಿ ನಾವು ಇದ್ರಲ್ಲಿ ಲಾಭ ಪಡಿಬಹುದು, ಅದ್ರಲ್ಲಿ ಹಾಕ್ತಕ್ಕಂತ ಹಣವನ್ನು ಇದ್ರಲ್ಲಿ ಪಡಿಬಹುದು ಅನ್ನೋ ಒಂದು ದೃಷ್ಟಿಯಿಂದ ನೀವು ಮಿಶ್ರ ಬೆಳೆಗಳನ್ನ ಬೆಳೀತಾ ಇದೀರಾ. ಹೇಳಿ, ಯಾವುದು ಪ್ರಥಮವಾಗಿ ನೀವು ಯಾವ ಬೆಳೆನ ಹೆಚ್ಚು ಆಧಾರವಾಗಿ ಇಟ್ಕೊಂಡಿರಿ? ಇದು ಉಳ್ಳಾಗಡ್ಡಿ ಬೆಳೆದ್ರೇ ನಾವು ಜೀವನದಲ್ಲಿ ಇದು ಮುಂದುವರಿತೀವಿ, ಇವು ಎರಡನ್ನ ಸೈಡ್ಗೆ ಇಟ್ಕೊಂಡಿದೀವಿ ಅನ್ನೋ ತರ ಏನು, ಯಾವ್ದು ಬೆಳೆ ನಿಮ್ದು? ನಮ್ಮ ಉಳ್ಳಾಗಡ್ಡಿನ ಸ್ವಲ್ಪ ಜಾಸ್ತಿ ರೇಟ್ ಸಿಕ್ತಾರೆ, ಭಾಳ ನಮ್ಗೆ ಅನುಕೂಲ ಆಗತ್ತೆ ಸರ್. ಆದರೂ ಕಬ್ಬು ಅಂತ ನಮಗೆ ಬೇಕಾದ ಇದು ಆದ್ರೂ ಅದು ಕಟ್ಟಿಟ್ಟಿದ್ದಂತ ಬುತ್ತಿ ಸರ. ಕಬ್ಬಿನ ಮೇಲೆ ಈಗ ಹೆಚ್ಚು ನೀವು ನಿಂತಿರೋದು, ಈರುಳ್ಳಿ ಮೇಲೆ ಹೆಚ್ಚಿನ ನಿಂತಿದ್ದೀರಾ? ಈರುಳ್ಳಿ ಮೇಲೆ ನಮ್ಮ ಜೀವನ ಸರ್. ಹೇಳಿ, ಅದನ್ನ ಯಾವ ರೀತಿ ನೀವು ಬೆಳೀತಾ ಇರೋದು, ಅದ್ರ ಒಂದು ಬೆಳೆಯ ಒಂದು ಕ್ರಮಗಳನ್ನ ಹೇಳಿ. ಒಂದು 1 ಎಕರೆ ಒಂದು 10 ಟನ್ ಅಂತ ಸರಳ ಆಗ್ತದೆ ಸರ್. ಅದು ಅದರ ಮೇಲೆ ನಾವು ನೋಡ್ಕೊಂಡ್ ಇದು ಮಾಡ್ತೀವಿ ಸರ್. ಯಾವ ಈರುಳ್ಳಿ ನೀವು ಹಾಕಿರ್ತಕ್ಕಂಥದ್ದು? ನಾವು ಜವಾರಿ ಒಳಗೆ ಇದು ಮಾಡ್ತೀವಿ ಸರ್. ಜವಾರಿ ಈರುಳ್ಳಿನ ಹಾಕಿದ್ದೀರಾ? ಅಂದ್ರೆ ಒಂದ್ 1 ಎಕರೆ ನೀವು ಜವಾರಿ ಈರುಳ್ಳಿ ಹಾಕಿರೋದು? ಈ 4 ಎಕರೆ ಹಾಕಿದ್ವಿ ಸರ್. ಅದು 4 ತಿಂಗಳಿಗೆ ಕಟಾವ್ ಬರ್ತದೆ ಸರ್. 4 ತಿಂಗಳು ಕಟಾವ್ ಆದ್ರಿಂದ ನಾವು ಅದನ್ನ ಇಲಾರಿಗೆ ಹಾಕಿ 2 ತಿಂಗಳ ಇಟ್ಟಿಸಿಂದ ರೇಟ್ ಬಂದಿಂದ ನಾವು ಕೊಡ್ತೀವಿ ಸರ್. ಅದಕ್ಕೆ ಯಾವ ರೀತಿ ನೀರಾವರಿ ಪದ್ಧತಿ ಏನ್ ಮಾಡ್ಕೊಂಡಿದ್ರಾ ನೀವು? ನಿಮ್ಮ ಜಮೀನಲ್ಲಿ ಏನಾದ್ರು ನೀರಿನ ಯಾವ ರೀತಿ ನೀರನ್ನ ಅದಕ್ಕೆ ಮಾಡ್ತೀವಿ? ಏನಿಲ್ಲ ಸರ್, ನೀರಂತೂ ಸಾಕಷ್ಟು ಅದು ಸರ್. ಅದಕ್ಕೆ ಏನೈತಿ, ನಾವು ನೀರು ಹಸುದು ಮಾಡ್ಕೊಂಡು. ಅಂದ್ರೆ ನೀರು ಹೆಚ್ಚಿದೆ ಅಂತ ಹೇಳಿದ್ರೆ ನೀರಿನ ಮೂಲ ಯಾವುದು ನಿಮಗೆ? ಏನಿಲ್ಲ, ಈ ಭೂಮಿ ನಮ್ಮ ಬಾವಿ ನೀರು ಜಾಸ್ತಿ ಇರೋದ್ರಿಂದ ನಾವು ಏನ ಇದು ಮಾಡಂಗಿಲ್ಲ ಸರ್. ಅದ್ರ ಮೇಲೆ ನಾವು ಬೆಳಿ ಬಾವಿ ಇದೆ, ಆ ಬಾವಿ ನೀರಲ್ಲಿ ನೀವು ಬೆಳೀತಿದ್ರ. ಅಂದ್ರೆ ಮಳೆಯನ್ನ ಏನು ಆಶ್ರಯಿಸಿಕೊಂಡಿಲ್ಲ ನೀವು? ಏನ್ ಕೃಷಿ ಹೊಂಡ ಅದು ಏನು ಮಾಡಿಲ್ಲ ಸರ್. ಕೃಷಿ ಹೊಂಡ ಏನು ಮಾಡಿಲ್ಲ, ಮತ್ತೆ ಮಳೆಯನ್ನ ಆಧರಿಸಿಕೊಂಡು ಏನು ಬೆಳೆಯನ್ನು ಬೆಳೀತಾ ಇಲ್ಲ ಸರ್. ಒಟ್ಟ ಬಾವಿ ಮತ್ತು ಬೋರ್ ಇವೆರಡರ ಮೇಲೆ ಬೆಳಿತಾರೆ ನಾವು. ಬೆಳೀತಾ ಇದ್ದೀರಾ? ಅಂದ್ರೆ ಎಷ್ಟು ವರ್ಷದಿಂದ ಇದನ್ನ ಈ ರೀತಿಯ ಒಂದು ಪದ್ಧತಿನ ನೀವು ಅನುಸರಿಸಿದ್ದೀರಾ? ನಮ್ಮ ತಂದೆಯವರು ಇದು ಮಾಡ್ಕೊಂಡ ಈಗ ಏನೈತಿ ಅವ್ರ ಇದು ಆಗಿಂದ ನಾವು ಈಗ ಮಾಡ್ಕೊತ ಹೊಂಟೇವ್ರಿ. ನಾವು ಏನೈತಿ ಅದ ಕೃಷಿ ಪದ್ಧತಿನ ಮಾಡ್ಕೊತ ಹೊಂಟೇವ್. ನೀವು ಏನ್ ಕಲ್ತಿರೋದ್ರಿ? ಏನು? ನಾವು 10th ಶಾಲೆ ಅಷ್ಟೇ ಮುಗಿಸ್ಯಾರಿ. ಎಷ್ಟು ವರ್ಷದಿಂದ ನೀವು ಕೃಷಿಯನ್ನು ಅವಲಂಬಿಸಿದ್ದೀರಾ? ಈಗ ಒಂದು 40 ವರ್ಷದಿಂದ ಮಾಡ್ಕೋತ ಬಂದೇವೆ ನೋಡ್ರಿ ನಾವು. ಅವ್ರು ನಮ್ಮ ತಂದೆಯವ್ರ ಒಂದು 30 ವರ್ಷ ಮಾಡ್ಯಾರ, ಈಗ ಒಂದು ನಾವು 10 ವರ್ಷ ಆತ ಮಾಡಕತ್ತೆ. ಅಂದ್ರೆ ನಿಮಗೆ ಓದಿ ಮತ್ತೆ ಮುಂದೆ ಏನು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಬೇಕು ಆ ತರದ ಯಾವುದೋ ಒಂದು ಆಸೆ ಇತ್ತು, ಅಥವಾ ಕೃಷಿ ಮಾಡ್ತಾರೆ ನಮ್ಮ ಅಪ್ಪಾಜಿಯವರು ನಾವು ರೈತರಾಗಬೇಕು, ರೈತರಿಂದ ನಾವು ಭೂಮಿನ ನಾವು ಹೆಚ್ಚು ಬೆಳೆಸಬೇಕು, ಹೊರಗಡೆಗಿಂತ ಇದೇ ಚಂದ, ನಾವು ಯಾರ ಕೈ ಕೆಳಗಡೆ ಇರಬಾರ್ದು ಅನ್ನೋ ಒಂದು ಮನಸ್ಥಿತಿ ಬಂದು ನೀವು ಈ ಜಾಗಕ್ಕೆ ಬಂದ್ರೆ ಹೇಗೆ? ನಾವು ಏನೈತಿ ನಮ್ಮ ತಂದೆಯವ್ರು ಏನು ಮಾಡ್ಯಾರಲ್ಲ ಅದನ್ನ ಮಾಡ್ಬೇಕಂತ ನಾವು ಅದನ್ನ ಮಾಡ್ಬೇಕು ಅಂತಂದ ರೈಸ್ ಒಕ್ಕಲ್ತನ ಮಾಡಿ ಹೋಗ್ತಾರೆ. ಮುಂದೆ ನಿಮ್ಮ ಮಕ್ಕಳಿಗೂ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಶಾಲೆ ಕಲಿಸ್ಬೇಕು ಅನ್ನೋ ಸಂಗ ಐತ್ರ. ಅದೇ, ನೀವು ಆದ್ರೆ ರೈತರಾದ್ರಿ, ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸ್ಬೇಕು ಅಂದ್ರೆ ಏನಕ್ಕೆ ಈ ಮನೋಭಾವ ಯಾನಕ್ ಬಂತು ನಿಮಗೆ? ಏನ ಈಗ ನೋಡಿದ್ರೆ ಈಗಿನ ವಾತಾವರಣ ನೋಡಿದ್ರೆ ಈಗ ನಾವು ಶಾಲೆ ರೈತರ ಅಂದ್ರೆ ರೈತರ ಬಲ್ಲಕ ಈಗ ಭೂಮಿ ಒಳಗೆ ಫಲ ಹೆಚ್ಚಬೇಕಂದ್ರೆ ನಮಗೆ ರೇಟ್ ಇರಂಗಿಲ್ಲ, ರೇಟ್ ಇದ್ರೆ ಇದು ಬರಂಗಿಲ್ಲ. ಅದಕ್ಕಂತಂದ ನಾವು ಒಬ್ಬರು ಏನಾದರೂ ಶಾಲೆ ಒಬ್ಬರಿಗೆ ಕಲಿಸ್ಬೇಕಂಗ ನಮ್ಗೆ ಇದು ಆಗಿಬಿಟ್ಟದ್ರಿ. ಎಷ್ಟು ಜನ ನಿಮಗೆ ಮಕ್ಕಳು? ಇಬ್ಬರು ಅದಾರ. ಈಗ 5ನೇ ಒಬ್ಬದನ್ರಿ. ಅದನ್ನ ಎಲ್ಲ ತರನ ಮಾಡಕ್ ಇದು ಮಾಡಕತ್ತಾರ ನಾವು. ಈಗ ಶಾಲೆ ಕಲಸಿ ಮತ್ತೆ ಮುಂದೆ ಅವ್ರ ಏನ ನಾವು ಅವ್ರಿಗೆ ಮುಂದೆ ದೊಡ್ಡವರಾದಿಂದ ಅವ್ರ ಏನು ಒಕ್ಕಲ್ತನ ಮಾಡಿದ್ರು ಚಲೋ ಆಗತ್ತೆ ಸರ್. ಅಂದ್ರೆ ಶಾಲೆ ಕಲ್ಸಂತೆ ಕಲಿಸ್ತೀರಾ, ಮುಂದೆ ಅವರು ಬೇರೆ ಕಡೆ ಕೆಲಸಕ್ಕಾರ ಹೋಗ್ಬೋದು ಅಥವಾ ಇದೇ ಕೃಷಿನೇ ಅವಲಂಬಿಸಿದ್ರು ನಿಮಗೆ ಸಂತೋಷನೇ? ಕೃಷಿ ಮಾಡ್ಕೋತಾದ್ರು ನಮ್ಗೆ ಸಂತೋಷ ಐತ್ರಿ. ಈರುಳ್ಳಿ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ನೀವು ಎಷ್ಟು ದಿನಕ್ಕೆ ಮತ್ತೆ ಯಾವ ರೀತಿ ರೇಟ್ ಅನ್ನ ನೀವು ಕೊಡಕ್ ಇಷ್ಟಪಡ್ತೀರಾ, ಮತ್ತೆ ಯಾವ ಮಾರ್ಕೆಟ್ಗೆ ನೀವು ಈರುಳ್ಳಿ ಬೆಳೆದು ಕಳಿಸ್ತೀರಾ? ನಾವು ಹೋದ್ರೆ ಇಲ್ಲಿ ಬಾಲ್ಕೋಟಿಗೆ ಈರುಳ್ಳಿ ಹೋಯ್ತಾರೆ, ಅದು ಮಿನಿಮಮ್ ಅಪ್ಪ ಅಂದ್ರೆ 2000 ರೂಪಾಯಿ ಅಂತ ಹೋಗ್ಬೇಕ್ರಿ ಕ್ವಿಂಟಲ್ಗೆ. ಹಾ, ಅಂದ್ರೆ ನಮಗೆ ಪೂರಟ್ ಆಗತ್ರಿ. ಅಂದ್ರೆ ನೀವು ಎಷ್ಟು ಖರ್ಚು ಎಲ್ಲ ಕಳೆದು, ಅಂದ್ರೆ ಎಷ್ಟು ಖರ್ಚು ಬೀಳುತ್ತೆ 1 ಎಕರೆಗೆ ನಿಮ್ಗೆ ಈರುಳ್ಳಿ? ಅದು ಖರ್ಚು ಅಂದ್ರೆ ಸರಿ ಮತ್ತು ಕಸ ತೆಗೆದು ಹಚ್ಚೋದು ಎಲ್ಲ ಕೂಡ ಒಂದು 20,000 ರೂಪಾಯಿ ಬರ್ತದ್ರಿ. 20,000? ಅಂದ್ರೆ ನೀವು ಬೇರೆ ಕೃಷಿ ಯಾರು ಕೂಲಿ ಆಳನ್ನ ಕರೆಸ್ತೀರಾ ಅಥವಾ ನಿಮ್ಮ ಮನೆಯಲ್ಲೇ ನೀವೇ ನಿಂತು ಈ ಕೆಲಸ ಮಾಡ್ತಕ್ಕಂಥದ್ದು? ನಾವೇ ಮಾಡ್ತೀವಿ ಸರ್. ನೀವೇ ಅಂತಂದ್ರೆ ಯಾರು, ನೀವು ಒಬ್ಬರೇನೋ ಅಥವಾ ನಿಮ್ಗೆ ಯಾರ್ಯಾರು ಸಹಾಯ ಮಾಡೋರು? ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಣ್ಣ ತಮ್ಮ ಮತ್ತು ಹುಟ್ಟರು ಕೂಡ ಮಾಡ್ತೀವಿ, ಎಲ್ಲ ಕೂಡ ಮಾಡ್ತೀವಿ ನಾವು. ಎಲ್ಲ ಕೂಡ ಮಾಡ್ತೀರಾ? ಮತ್ತೆ ಇದ್ರ ಜೊತೆ ಈರುಳ್ಳಿ ನಂತರ ಇನ್ ಮತ್ತಿನ್ನೇನ್ ಬೆಳೀತಾ ಇದೀರ ಅಂದ್ರೆ? ಕಬ್ಬು ಬೆಳಿದಾರ. ಕಬ್ಬು ಎಷ್ಟು ಎಕರೆ? 4 ಎಕರೆ ಅದ. ಅದ ಒಂದ್ ಎಕರೆಗೆ 50 ಟನ್ ಕುಂತ್ರ. ಅಂದ್ರೆ ಕಬ್ಬನ್ನ ಬರೀ ಕೇವಲ ನೀವು ಫ್ಯಾಕ್ಟ್ರಿ ಕಳ್ಸೋದು ಅಥವಾ ಕೆಲವರು ಬೆಲ್ಲ ಮಾಡಕ್ಕೂ ಮಾಡ್ತಾರೆ, ನೀವ್ ಏನನ್ನ ಅನುಸರಿಸ್ತಿದ್ದೀರಾ? ಏನಿಲ್ಲ ಸರ್, ಇಲ್ಲೇ ನಾವು ಸಕ್ಕರೆ ಮಾಡಕ್ಕೆ ಕಳ್ಸ್ತಾವ್ರ. ಮತ್ತೆ ಇನ್ನೇನ್ ಬೆಳಿತಾ ಇರೋದ್ ನೀವು? ಗೊಂಜಾಳದಷ್ಟು ಬೆಳಿತೇವ್ರ. ಜೋಳ ಏನು ನಿಮ್ಮ ಊಟಕ್ಕೋ ಅಥವಾ ಅದೇನು ಇದಕ್ಕೆ ಮಾರಿ ಬಿಡ್ತೀವ್ರ? ಅವನು ಜೋಳ ಕೂಡ ಮಾರ್ತೀರಾ? ಆದ್ರೆ ನೀವು ಜೀವನ ಅಂಶಕ್ಕೋಸ್ಕರ ಏನನ್ನ ಇದ್ ಮಾಡ್ತೀರಾ? ಏನ್ ನಮ್ಮ ಹೊಟ್ಟೆ ಪ್ರತಿ ಕಷ್ಟ ಇಟ್ಕೊಂಡ ಉಳ್ಕಾದ ಒಟ್ಟು ಮಾರಿ ಬಿಡ್ತೇವ್ರ. ನೀವು ಕಬ್ಬನ್ನ ಬೆಳಿತಿದ್ದೀನಿ ಅಂತ ಹೇಳಿದ್ರಿ, ಆ ಕಬ್ಬಿನ ಸೈಜ್ ಯಾವ ರೀತಿ ಇರುತ್ತೆ, ಆ ಸಾಲ್ಗಳು ಹೇಗಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ನಾವು ಈಗ ನೋಡ್ರಿ 4 ಫುಟಿನ ಸಾಲ ಅಂತರೂ ನಾವು ಹಚ್ಚಿ ಮಾಡಾಕತ್ತೀವ್ರಿ ಸರ. ಅದ ಈಗೇನೈತಿ, ಅದ ಎಕರೆಕ 50-60 ಟನ್ ಅಂತರೂ ಹೊಂಟದ. ಮತ್ತೆ ಈಗ ಒಂದು ಪದ್ಧತಿ ಬೇರೆ ಮಾಡ್ಯವ್ರ ನಾವು. 6 ಫುಟಿನ ಸಾಲ ಹೊಡೆದು ಅದ ನಡು ಸೆಂಟ್ರ 2 ಅಗದಿ ಪೂಟ್ನ ಅಷ್ಟ ಇಟ್ಟು 2 ಸಾಲ ಹೊಡೆದು ಅದ್ರೊಳಗೆ ಡ್ರಿಪ್ ಹೋಗೋದಿಂದ ಹಚ್ಚಬೇಕಂತ ಮಾಡ್ಯವ್ರ. ಅದಕ್ಕೆ ಅದಕ್ಕೆ ಏನೈತಿರಲ್ಲ, 70-80 ಟನ್ ಹೊಡೆದ್ರಿ. ಅಂದ್ರೆ ಎಕರೆಗೆ 70-80 ಟನ್. ಇದು 50 ಅಂತಂದ್ರೆ ಇನ್ನೊಂದ್ ಕಡೆ 70 ಅಂದ್ರೆ ಬೇರೆಯವರು 100-110 ತನಕ ಅಂತ ಬರುತ್ತೆ. ಅದ ಏನಕ್ಕೆ, ಅದ್ರ ವ್ಯತ್ಯಾಸ ಏನಕ್ಕೆ? ಈ ರೀತಿ ಒಂದು ಜಮೀನಿಗೂ ಇನ್ನೊಂದ್ ಜಮೀನಿಗೆ ಏನ್ ವ್ಯತ್ಯಾಸ ಇರುತ್ತೆ? ಏನಿಲ್ಲ ಸರ್, ಅದು ಮಾಡುವಂತೆ ಮಾಡತಕ್ಕದ ನಾವು ಏನ್ ಅನುಸರಿಸಿಕೊಂಡು ಹೋಗ್ತಿರ್ಲ ಅದ್ರ ಮೇಲೆ ಮಾಡತಕ್ಕಂತ ಇದು ಐತಿ. ಆದ್ರೆ ಇದು 6 ಫುಟ್ ಸಾಲ ಇಷ್ಟು ಮಾಡಿದ್ರೆ ಗಾಳಿ ಆಡ್ತದ ಸರ್. ಅವಾಗ ಆ ಗಾಳಿ ಆಡಿಂದನ ಅದಕ್ಕೆ ಏನೈತಿ, ಎಷ್ಟು ಗಾಳಿ ಆಡ್ದತ್ತೆ ಅಷ್ಟು ಪಡ್ಲು ಹೊಡೆದು ಕಬ್ಬು ಹೆಚ್ಚು ಜಾಸ್ತಿ ಗಾಡಿ ಹೊಡಿತೈತಿ. ಅಂದ್ರೆ ನೀವೇ ಫ್ಯಾಕ್ಟ್ರಿ ತಗೊಂಡೋಗಿ ಕೊಡೋದು? ಫ್ಯಾಕ್ಟ್ರಿ ಅವ್ರೆ ನಿಮ್ಮ ಜಮೀನಿಗೆ ಬರ್ತಾರ? ಅವರೇ ಬರ್ತಾರ, ಅವರೇ ಬರ್ತಾರೆ, ಅವರೇ ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರೆ. ನೀವು ಕಬ್ಬು ಬೆಳಿತಿದ್ದೀರಾ, ಈ ಕಬ್ಬಿನ ಸ್ಟಾರ್ಟಿಂಗ್ ಏನಂದ್ರೆ ಪ್ರಾರಂಭಿಕ ಹಂತದಿಂದ ಕೊನೆ ಹಂತದವರೆಗೆ ಯಾವ ರೀತಿ ಬೆಳಿತೀರಾ, ಯಾವ ರೀತಿ ಭೂಮಿನ ಯಾವ ರೀತಿ ಮಾಡ್ಕೋತೀರಾ, ಎಷ್ಟೇ ಫೂಟ್ ಕಬ್ಬಿನ ಒಂದು ತುಂಡುಗಳನ್ನ ಹಾಕ್ತೀರಾ ಭೂಮಿಯಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡಿ. ನಾವು ನೋಡ್ರಿ, ಈಗ ಮೊದಲ ಭೂಮಿ ತಯಾರು ಮಾಡ್ಕೋಬೇಕಾದ್ರೆ ನೇಗಿಲ ಹೊಡೆದು ಆ ನಂತರ ಅದಕ್ಕೆ 10 ಟನ್ ಅಲೆ ಅಥವಾ 8 ಗಿಡ ಗೊಬ್ಬರ ತಿಪ್ಪಿ ಗೊಬ್ಬರ ಹೋಗುದು, ಅಲ್ಲದ ರಂಟೆ ಹೊಡೆದಿಸಿಂದ ಸಾಲಕ್ಕೆ ಬರೋದು. ಆ ನಂತರ ನಾವು ಈ ಪೂಟಿಗೆ ಒಂದು ಹಚ್ಚಿಸಿಂದ ಬೆಳೆ ಇದು ಚಾಲ್ತಿ ಮಾಡ್ತಾರೆ. ಅದನ್ನ ಹಚ್ತೀನಿ ಅಂದ್ರೆ ಅದು ಎಲ್ಲಿ ಕಬ್ಬನ್ನ ನೀವು ಎಲ್ಲಿ ಯಾವ ರೀತಿ ಸಿದ್ಧಪಡಿಸ್ಕೋತೀರಾ? ಅಂದ್ರೆ ನಮ್ಮ ತೋಟದಲ್ಲೇ ಇದ್ದಂತ ಕಬ್ಬಿನ ತುಣುಕುಗಳನ್ನ ತಗೊಂಡು ಹೋಗಿ ನಾವು ಭೂಮಿ ಒಳಗೆ ನೆಡ್ತೇವೆ ಸರ್. ತುಣುಕುಗಳು ಎಷ್ಟು ಅಡಿ ಇರಬೇಕು ಅಂತ? ಅವು ಪೂಟಿ 3 ಕಣ್ಣಿನ ಆದ್ರೆ ಪೂಟಿಗೆ ಒಂದು ಹಚ್ಬೇಕ್ರಿ. ಕಣ್ಣಿಗೆ ಒಂದ ಕಣ್ಣ ಹೋದ ನಾವು ಹಚ್ಚಿದ್ರೆ ಅದ ದೀಡ್ ಪೂಟಿಗೆ ಒಂದು ಹಚ್ಬೇಕ್ರಿ. ಕಣ್ಣು ಅಂದ್ರೆ ಯಾವ ರೀತಿ, ಅದನ್ನ ಮೇಲ್ಗಡೆ ಯಾವ್ದು ತುದಿ ಮೇಲ್ ಬಿಡೋದು, ಕೆಳಗಡೆ ಯಾವ್ದು ಹಚ್ಬೇಕು, ಅದ್ರ ಬಗ್ಗೆ ಒಂಚೂರು ಮಾಹಿತಿ? ಕಣ್ಣ ಏನಾದ್ರ ಸರ್ ಮ್ಯಾಗ ಮಾಡ್ಬೇಕ್ರಿ. ನಾವು ಕಣ್ಣ ಯುದ್ಧದ ಮ್ಯಾಗ ಮಾಡಿದೇವ್ರ ದೌಡ್ ಜಲ್ತಿ ಎತ್ತಿಲ್ಲ ಮ್ಯಾಗ ಕಾಣ್ತದ್ರಿ. ಅದಕ್ಕೆ ಗೊಬ್ಬರದ ಒಂದು ರೀತಿ, ಆಮೇಲೆ ನೀರು ಬಾಯಿಸೋ ರೀತಿ, ಮತ್ತೆ ಅದಕ್ಕೆ ಬರ್ತಕ್ಕಂಥ ರೋಗಗಳು ಯಾವ್ಯಾವ ಕಬ್ಬಿದ್ದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಅದಕ್ಕೆ ರೋಗ ಏನ ಬಿದ್ರು ಸ್ವಲ್ಪ ರೋಗ ಬಿಳಿ ಏನೇನ ಇದು ಅಟ್ಟ ಬೀಳ್ತದ್ರೆ ಅದಕ್ಕೇನೈತಿ, ಎಣ್ಣೆ ಹೊಡೆದ್ರೆ ಯಾವ್ದಾದ್ರು ಒಂದು ಎಣ್ಣೆ ತಗೊಂಡು ನಾವು ಪ್ರಪನ್ನಸ್ ಆಗಲಿ ಯಾವ್ದೋ ಒಂದು ಹೊಡೆದೇವು ಅಂದ್ರೆ ಅದ ಏನು ಸಾಯ್ತವ್ರ. ನಿಮಗೆ ಇದಕ್ಕೆ ಈ ಕಬ್ಬಿಗೆ ರೋಗ ಬಂದಿದೆ, ಈ ಬರ್ತಾ ಇದೆ, ಮುಂದೆ ಈ ವಾತಾವರಣದಲ್ಲಿ ಬರಬಹುದು ಅನ್ನೋದು ಯಾವ ರೀತಿ ನಿಮಗೆ ಮಾಹಿತಿ ಹೆಂಗ್ ಗೊತ್ತಾಗುತ್ತೆ? ಸಣ್ಣಗೆ ಅಗದಿ ಸೀರ ಸಣ್ಣ ಬೀಳ್ತ ಸರ್ ಅದಕ್ಕೆ. ಆ ನಂತರ ನಾವು ಅದನ್ನ ನೋಡ್ಕೊಂಡು ಬೆಳಿ ಬೆಳೆಸ್ಕೊಡ್ಬಾರ್ದ್ರ ಅದನ್ನ. ಆಗ ಇನ್ನ ಸಣ್ಣ ಇದು ಇದ್ರೊಳಗನ ನಾವು ಕಡ್ಯಾಕ್ ಮಾಡಿ ಔಷಧ ಹೊಡೆದ್ಬಿಟ್ರೆ ಹತ್ತೊಟ್ಟಿಗೆ ಬಂದ್ ಬಿಡೋದ್. ಮತ್ತೆ ಕಬ್ಬಿಗೆ ಯಾವ ರೀತಿ ನೀವು ನೀರು ಹಾಯಿಸೋದಾದ್ರೆ ಹೇಗೆ, ಎಷ್ಟು ದಿನಕ್ಕೊಂದ್ಸರಿ ನೀರು ಕೊಡ್ತೀರಾ, ಯಾವ ದಿನ ಇರ್ಬೇಕಾ ನೀರು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾವು 8 ದಿನಕ್ಕೊಮ್ಮೆ ನೀರು ಹಾಸ್ತೇವೆ ನೋಡ್ರಿ. 8 ದಿನಕ್ಕೊಮ್ಮೆ ನೀರು ಹಾಸಿದ್ರೆ ಏನ ಅದಕ್ಕೇನು ಇದು ಆಗೋದು? ಕೆಲವರು ಹೆಚ್ಚು ಶೀತ ಇದ್ರೆ ರೋಗ ಬರುತ್ತೆ ಅಂತಾರೆ, ಕಬ್ಬು ಹಾಳಾಗುತ್ತೆ, ಅದ್ರ ಬಗ್ಗೆ ಅದಕ್ಕೇನ ಸಂಬಂಧ ಇಲ್ಲ ಸರ್. ನೀರು ಅಷ್ಟಿದ್ದಟ್ಟು ಅದ ಕಬ್ಬು ಚಲೋ ಆಗ್ತದೆ, ನೀರು ಹೆಚ್ಚಿದ್ದಷ್ಟು ಕಬ್ಬು ಚೆನ್ನಾಗಿ ಬೆಳೆಯುತ್ತೆ ಅಂತೀರಾ. ಈಗ ಈರುಳ್ಳಿನೂ ಬೆಳಿತೀನಿ ಅಂತ ಹೇಳಿದ್ರೆ ನೀವು, ಕೆಲವರೆಲ್ಲ ಡ್ರಿಪ್ಪಲ್ಲಿ ಬೆಳೀತಾರೆ, ನೀವು ಯಾವ ರೀತಿಯಾದ ಒಂದು ಪದ್ಧತಿನ ಅನುಸರಿಸಿದ್ದೀರಾ, ಮತ್ತೆ ಅದಕ್ಕೂ ಇದಕ್ಕಿರ ವ್ಯತ್ಯಾಸ ಏನು, ಇಳುವರಿ ಅದಕ್ಕೂ ನಿಮಗೂ ಬರ್ತಕ್ಕಂತಹ ಒಂದು? ನಾವು ಈಗ ನೀರು ಹಾಸುದ ಮಾಡ್ಕೋತಾ ಇದೇವ್ರಿ ನಾವು, ಯಾಕಂದ್ರೆ ಈಗ ನೀರು ಜಾಸ್ತಿ ಇರೋದ್ರಿಂದ ನಾವೇನು ಡ್ರಿಪ್ ಅದು ಏನು ಮಾಡಿಲ್ಲ. ಇನ್ನು ಮೇಲೆ ಮಾಡಿ ನೋಡ್ಬೇಕು ಯಾಕೆ ಬರ್ತದೆ ಅನ್ನೋದು ನಮ್ಗೆ ಬಲಕ್ಕೆ ನಾವು ಈಗ ಮಾಡಕ್ಕೆ ಇದು ಮಾಡಕ್ಕೆ. ಏನಕ್ಕೆ ನೀವು ಡ್ರಿಪ್ಪನ್ನ ಯಾಕೆ ಇನ್ನು ಅನುಸರಿಸಿಲ್ಲ ಅಂತ? ನಮ್ಮಲ್ಲಿ ನೀರು ಜಾಸ್ತಿ ಇದ್ರೆ ಅದರದ ಬಹಳ ಅವಶ್ಯಕತೆ ಇಲ್ಲ ನಮ್ಗೆ. ಅಂದ್ರೆ ನೀರು ಜಾಸ್ತಿ ಇದೆ ಅಂದ್ರೆ ಈಗ ಎಲ್ಲರೂ ಏನ್ ಮಾಡ್ತಾರೆ, ನೀರನ್ನ ಹೆಚ್ಚು ಉಳಿತಾಯ ಮಾಡಬೇಕು ಅಂತ ಅಂತಾರೆ, ಇರೋ ನೀರನ್ನೇ ಉಳಿಸಿ ಡ್ರಿಪ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಹಾಗಾಗಿ ನೀವು ಅದನ್ನ ಅನುಸರಿಸಬಹುದಾಗಿತ್ತಲ್ಲ. ನಾವು ಈ ಸಲ ನಮಗೆ ಗೊತ್ತಾಗಲಿಲ್ಲರಿ, ಈಗ ಗೊತ್ತಾಗಲ್ಲ, ಈಗ ನಮಗೆ ಅದ ಪದ್ಧತಿ ಈಗ ಗೊತ್ತಾಯ್ತು. ಅದಕ್ಕೆ ಈಗ ಇನ್ನ ಮೇಲೆ ಏನಾಯ್ತಾರಲ್ಲ ಹಚ್ಚಿದ್ರು ಡ್ರಿಪ್ನ ಮೇಲೆ ಮಾಡ್ಬೇಕಂತ ಮಾಡ್ಯವ್ರು. ಮತ್ತೆ ನೀವು ಇಷ್ಟೆಲ್ಲ ಅನುಸರಿಸಿದ್ರ ಬೇಸಾಯ ಬೆಳೆಗಳನ್ನ ಯಾರಿಂದ ನೀವು ಮಾಹಿತಿ ಪಡ್ಕೋತೀರಾ? ನಿಮ್ಗೇನೋ ಒಂದು ಹೊಸ ಬೆಳೆ ಬೆಳಿಬೇಕು ಅನಿಸ್ತು, ಇಲ್ಲ ಇದಕ್ಕೇನೋ ಒಂದು ರೋಗ ಬಂತು, ಈಗ ನೀರು ಹಾಯಿಸೋದಾಗ್ಲಿ ಇಳುವರಿ ಬರೋದಾಗ್ಲಿ, ಯಾರಿಂದ ನೀವು ಹೆಚ್ಚು ಮಾಹಿತಿ ಪಡ್ಕೋತೀರ? ಯಾರಿಂದ ಏನಿಲ್ಲ ಸರ್, ನಾವು ಈಗ FM ರೇಡಿಯೋದಿಂದ ಕೇಳ್ಕೊತಾನ ನಾವು ಇರ್ತಿರಲ್ಲ, ಅದನ್ನ ನೋಡ್ಕೊಂಡು ನಾವು ಅನುಸರಿಸ್ಕೋತ ಹೊಂಟಿರಿ. ನೀವು ರೇಡಿಯೋದಲ್ಲಿ ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನ ಕೇಳ್ತೀರಾ, ನಿಮ್ಮ ಬೆಳೆಗೆ ಸಂಬಂಧಪಟ್ಟಂಗೆ ಏನಂತ ತಿಳ್ಕೊಂಡ್ರಿ ನಮ್ಮ ಮಾಹಿತಿ? ಈಗ ಯಾರು ನೀವು ಎಲ್ಲೇ ಸಂದರ್ಶನ ಮಾಡಿದಂತ ರೈತರ ಬೆಲೆಗೆ ಹೋಗಿ ಕೇಳಿದ್ ನಾವು ರೇಡಿಯೋದಾಗ ಕೇಳ್ಕೊಂಡು ಅದೇ ತರ ನಾವು ಮಾಡ್ತೀವಿ. ಮತ್ತೆ ನೀವೇನು ಕೃಷಿ ಅಧಿಕಾರಿಗಳನ್ನೇನು ಯಾವತ್ತೂ ಕೇಳಿಲ್ಲ? ಇಲ್ಲ ಸರ್. ಮತ್ತೆ ಯಾವ ರೀತಿಯಾದ ಈಗ ರಾಸಾಯನಿಕ ಕೀಟನಾಶಕಗಳು ಯೂಸ್ ಮಾಡ್ತಾರೆ, ಕೆಲವರು ಸಾವಯವ ಗೊಬ್ಬರವನ್ನು ಇದು ಮಾಡ್ತಾರೆ, ನೀವು ಆ ವಿಚಾರದ ಬಗ್ಗೆ ನೀವು ನಿಮ್ಮ ಗಿಡಗಳಿಗೆ ಏನನ್ನ ಹೆಚ್ಚು ನಾವು ಸಾವಯವ ಗೊಬ್ಬರನ ಹೆಚ್ಚು ತಿಪ್ಪಿ ಗೊಬ್ಬರನ ನಾವು ಉಪಯೋಗ ಮಾಡ್ತೇವೆ ಭಾಳ. ಅಂದ್ರೆ ಎಲ್ಲದಕ್ಕೂ ಈ ಕಬ್ಬಿಗೆ ಆಗ್ಬೋದು, ಈರುಳ್ಳಿಗೆ ಆಗ್ಬೋದು, ಗೋವಿನ ಜೋಳಗ್ ಎಲ್ಲದಕ್ಕೂ ಸಾವಯವ ಗೊಬ್ಬರನೇ ಯೂಸ್. ಅದನ್ನ ಸಾವಯವ ಗೊಬ್ಬರ ಯಾವ ತರ ನೀವು ತಯಾರಿಸಿ ಮಾಡೋದು, ನಿಮ್ಮನೆಯಲ್ಲಿ ಹಸುಗಳು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಹಸುಗಳು ಅದಾವ್ರಿ ಸರ್, ದನ ಮತ್ತು ಎತ್ತುಗಳು ಅದಾವ್ರಿ. ಅವು ಉತ್ತರನೇನೈತಿ ಅಲ್ಲೇ ನಾವು ಒಂದು ಹೊಂಡ ಮಾಡಿ ಹೊಂಡ ಮಾಡಿಸಿಂದ ಅದ್ರೊಳಗೆ ತಿಪ್ಪಿ ಒಟ್ಟು ಗೊಬ್ಬರ ಒಗೆದು ತಿಂಗಳ 15 ದಿವಸಕ್ಕೊಮ್ಮೆ ನೀರು ಒಳಗೆ ತಿಪ್ಪಿ ಒಳಗೆ ನೀರು ಹಾಸ್ಕಿಸಿಂದ ಅದು 3 ತಿಂಗಳದಾಗ ಗೊಬ್ಬರ ರೆಡಿ ಆಗಿಬಿಡ್ತದೆ. ಅಂದ್ರೆ ಎರೆಹುಳ ಗೊಬ್ಬರ ಮಾಡ್ತೀರಾ ಅಥವಾ ಬರೀ ಸಾವಯವ? ಬರೀ ಎರೆಹುಳ ಮಾಡಿಲ್ಲ ಸರ್, ಸಾವಯವ ಗೊಬ್ಬರ ಮಾತ್ರ. ಎಷ್ಟು ದನಗಳಿದಾವೆ, ಯಾವ ತರ ನಿಮ್ದು ಜಾನುವಾರು ಪದ್ಧತಿ? ಆಕಳದವ್ರಿ ದನ ಮತ್ತೆ ಜರ್ಸಿ ಆಕಳದವು, ಎರಡು ಎತ್ತುಗಳದವ್ರಿ. ಅವತರ ಹೆಂಡಿ ನಾವು ಸಗಣಿ ಗೊಳೆ ಮಾಡಿಸಿಂದ ಗೊಬ್ಬರ ತಯಾರು ಮಾಡ್ತೀವಿ. ಮತ್ತೆ ಹೈನುಗಾರಿಕೆನು ಮಾಡ್ತೀರ? ಹೈನುಗಾರಿಕೆನೂ ಐತ್ರಿ. ಎಷ್ಟು ಲೀಟರ್ ಹಾಲನ್ನು ನೀವು ಡೈರಿಗೆ ಹಾಕ್ತೀರ ದಿನ? ದಿನ 10 ಲೀಟರ್ ಹಾಕ್ತೀವ್ರಿ. ಜರ್ಸಿ ಹಸುಗಳು ಎಷ್ಟಿದಾವ ನಿಮ್ಮ? ಒಂದೇ ಹಸು 10 ಲೀಟರ್ ಹಾಲು ಕೊಡುತ್ತೆ. ನೀವು ಮನೇಲಿ ಎಷ್ಟು ಇಟ್ಕೋತೀರಾ ಮತ್ತೆ ಡೈರಿಗೆ ಎಷ್ಟು ಕೊಡ್ತೀರಾ? ಒಂದ್ 2 ಲೀಟರ್ ಅಟ್ಟ ಮನೆಗೆ ಉಪಯೋಗ ಮಾಡ್ಕೋತೀರಿ, ಉಳ್ಕಾದೊಟ್ಟು ಡೈರಿಗೆ ಹಾಕ್ತೀರಿ. ಅಂದ್ರೆ ಒಂದು ದಿನಕ್ಕೆ 2 ಟೈಮ್ ಹಾಲು ಕರೆಯೋದು ಅಥವಾ ಬೆಳಗ್ಗೆ 1 ಟೈಮ್ ಹಾಲು ಕರೆಯೋದು? ಮುಂಜಾನೆ ಸಂಜೆ 2 ಹೊತ್ತು. 2 ಹೊತ್ತು ಕರೆದು 10 ಲೀಟರ್ ಹಾಲು ಬರುತ್ತೆ ಅಂತೀರಾ? ಇದಿಲ್ಲ, ಮುಂಜಾನೆ ಒಂದು 10 ಲೀಟರ್ ಹಾಕ್ತದ್ರೆ, ಸಂಜೆನೂ 10 ಲೀಟರ್. ಈಗ ಸರಾಸರಿಯಾಗಿ ನೀವು ಒಂದು 20 ಲೀಟರ್ 18 ಲೀಟರ್ ಅಂತೂ ನೀವು ಹಾಕ್ತೀರ? ಹಾಕ್ತೇವೆ ನಾವು. ನೀವು ಈ ಜರ್ಸಿ ಹಸುಗಳನ್ನೆಲ್ಲ ಸಾಕಿದ್ದೀರಿ, ಹೈನುಗಾರಿಕೆ ಮಾಡಿದ್ರೆ ಅದ್ರ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಇದ್ರ ಜೊತೆಗೆ ಈ ಮಿಶ್ರ ಬೆಳೆನು ಬೆಳ್ಕೊಂಡು ಅದನ್ನು ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಮಾಹಿತಿ? ಅದ್ರ ಬಗ್ಗೆ ಅಂದ್ರೆ ನಮ್ಮ ತಂಗಿನ ನಮ್ಮ ತಮ್ಮನ ಹೆಣ್ಮಕ್ಳನ್ನ ಬಿಟ್ಟಿವ್ರಿ, ಅವರ ನೋಡ್ಕೋತಾರ ಅದನ್ನ. ದನದ ಬಗ್ಗೆ ಅವ್ರ ಕಡೆನ ಐತ್ರ, ಅವರ ಎಲ್ಲ ಅದ್ರದ ವ್ಯವಸ್ಥೆ ಮಾಡ್ತಾರೆ. ನಿಮ್ಮ ಮನೆಯವ್ರದ್ದು ಪ್ರೋತ್ಸಾಹ ಏನಾದ್ರು ಇದಕ್ಕೆ? ಹಂಗೇನಿಲ್ಲರಿ, ನಮ್ಮ ತಂದೆ ತಾಯಿದ ನಾವು ಸರ್ಸ್ಕೊಂಡ್. ನಿಮ್ಮ ತಂದೆ ತಾಯಿಗಳ ಪ್ರೋತ್ಸಾಹದ ಮೇಲೆ ನಿಂತಿರ? ಮತ್ತೆ ಇದಕ್ಕೆ ಯಾವ್ದಾದ್ರು ಬೇರೆ ಕೆಲವರು ಟ್ರ್ಯಾಕ್ಟರ್ ತಗೊಂಡ್ರದ್ದು ಅದ್ರ ಬಗ್ಗೆ ಅದ್ರ ಮುಖಾಂತರವಾಗಿ ನೀವು ಸಾಗುವಳಿ ಮಾಡ್ತೀರ ಅಥವಾ ಯಾವ ರೀತಿ ನೀವು ಜಮೀನನ್ನ ಇದು ಮಾಡ? ಟ್ರ್ಯಾಕ್ಟರ್ ಅದ ಸರ್ ನಮ್ದು, ಆ ಟ್ರ್ಯಾಕ್ಟರ್ಲೇ ಎಲ್ಲ ನಾವು ಗಳೆ ಹೊಡೆದು ಎಲ್ಲ ಅವತರಲ್ಲೇ ಇದು ಮಾಡ್ತೇವ್ರಿ. ನಾವು ಕೃಷಿ ಪದ್ಧತಿಯಲ್ಲಿ ಟ್ರ್ಯಾಕ್ಟರ್ನ ಅವಲಂಬಿಸಿದೀರ. ನಾಮದೇವ್ ಜಾಧವ್ ಅವರೇ, ನಾವು ಇದ್ರ ಜೊತೆಗೆ ನೀವು 4 ಬೆಳೆಗಳನ್ನ ಬೆಳೀತಾ ಇದೀರ ಅಂತ ಹೇಳಿದ್ರಿ. ನಾವು ನಿಮ್ಮ ತೋಟದಲ್ಲಿ ನೋಡ್ತಾ ಇದೀವಿ, ಈ ಕಡೆ ಸೀತಾಫಲ ಬೆಳೀತಿದ್ದೀರಾ, ಬೆಳ್ಳುಳ್ಳಿ ಬೆಳೀತಿದ್ದೀರಾ, ಇಷ್ಟೆಲ್ಲ ಬೆಳೀತಿರಲ್ಲ, ಅದು ಏನಕ್ಕೋಸ್ಕರ ಇಷ್ಟೊಂದು ಬೆಳೀತಾರ? ಕಾಯಿಪಲ್ಲೆ ಆದ್ರೂ ಬೆಳಿತೀವಿ ಸರ್ ನಾವು. ಅವು ಏನೈತಿ ನಮಗೆ ಮನೆಗೆ ಉಪಯೋಗ ಮಾಡ್ಕೊಂತ ಪ್ಯಾಟಿಗೆ ಹೋಯ್ತೀವ್ರಿ ನಾವು ಮಾರಾಕ. ಅದರಿಂದ ಬಂದಿದ್ದು ನಮಗೆ ಅನುಕೂಲ ಆಗತ್ರಿ. ಈ ಬೆಳೆಗಳನ್ನ, ಈ ಕಾಯಿಪಲ್ಲೆ ಬೆಳೆದಿದ್ದನ್ನ ನೀವು ಸಂತೆಗೆ ಹೋಗಿನೂ ಕೂಡ ಮಾರ್ತೀರಾ? ಯಾವ ಸಂತೆಗೆ ಹೋಗಿ ನೀವು ಮಾಡೋದು? ಭಾಳ ಆದ್ರೆ ನಾವು ಕೋಲಾರ ಹೋಗ್ತೀರಿ, ಬಂದ್ರೆ ರವಿವಾರ ದಿವಸ ಬಿಜಾಪುರ. ಅದ್ರ ನಿರ್ವಹಣೆ ಯಾರು ಮಾಡ್ತಾರೆ? ಈಗ ಅದನ್ನೆಲ್ಲ ಕೀಳೋದು ಮತ್ತೆ ಅದನ್ನ ತಗೊಂಡೋಗಿ ಮಾರಾಟ ಮಾಡ್ಕೊಂಬರೋದು ಅದನ್ನ ಯಾರು ಮಾಡ್ತಾರೆ? ಅದನ್ನ ನಮ್ಮ ತಾಯಿಯಾರು ಮಾಡ್ತಾರೆ, ಹೆಚ್ಚಾಗಿ ತಾಯಿಯಾರು ಮಾಡ್ತಾರೆ. ಅಂದ್ರೆ ಬಸ್ಸಿಗೆ ಹೋಗಿ ಹೋಗ್ಬರೋ ಅಥವಾ ನೀವು ಯಾರಾದ್ರೂ ಒಬ್ರು ಕರ್ಕೊಂಡೋಗ್ಬಿಟ್ಟು? ಯಾವ ಲಾರಿ ಹೋಗ್ತಿದ್ದಾರಲ್ಲ ಅದಕ್ಕೆ ಹೋಗ್ತಿದ್ ಹೋಗ್ತಾರೆ ಅವ್ರು. ಇದರಲ್ಲಿ ಈ ಪದ್ಧತಿಯಲ್ಲಿ ನಿಮ್ಮ ವ್ಯವಸಾಯದಲ್ಲಿ ತಾಯಿಯವರು ಕೂಡ ನಿಮಗೆ ಹೆಚ್ಚು ಸಹಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀರಾ? ಹಾ, ಅವ್ರ ನಮ್ಮ ಅವರ ಈ ಎಲ್ಲ ಇದರಿಂದ ನಮ್ಮ ತಾಯಿದು ಅನ್ಕೊಂಡು ಬಹಳ ಸಹಾಯ ಮಾಡ್ತಾರೆ. ಕೇಳುಗರೆ, ಇದುವರೆಗೆ ನಾಮದೇವ್ ಜಾಧವ್ ಅವ್ರ ಹತ್ರ ಮಾತಾಡ್ತಿದ್ವಿ. ಅವರು ಒಂದು ಮಾತು ಹೇಳಿದ್ರು, ಹೈನುಗಾರಿಕೆಯನ್ನ ನಮ್ಮ ತಂಗಿಯವರಿಗೆ ವಹಿಸ್ಕೊಟ್ಟಿದೀವಿ ಅಂತ. ಅವರ ತಂಗಿಯವರಾದಂತಹ ಲಕ್ಷ್ಮಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ. ಹೇಳಿ, ನೀವು ನಿಮ್ಮ ಅಣ್ಣವರು ನಿಮಗೆ ಹೈನುಗಾರಿಕೆ ಅಂದ್ರೆ ಹಸುಗಳ ಬಗ್ಗೆ ಹೆಚ್ಚು ನಿಮಗೆ ನಿಮ್ ಜವಾಬ್ದಾರಿಗೆ ಬಿಟ್ಟಿದ್ದೀನಿ ಅಂತ ಅಂದ್ರು. ಅದ್ರ ಒಂದು ನಿರ್ವಹಣೆ ನೀವು ಯಾವ ರೀತಿ ಮಾಡ್ತೀರಾ? ಏನ್ರಿ, ಮೈ ತೊಳಿದು ಮತ್ತೆ ಮುಂಜಾನೆ 5 ಲೀಟರ್ ಸಂಜೆಲೆ 5 ಲೀಟರ್ ಹಿಂಗ್ ಹಿಡ್ತೈತ್ರಿ ಹಾಲು ತೆಗಿತೇವ್ರಿ. ಮತ್ತೆ ಆ ಹಾಲು ತೆಗಿತೀನಿ ಅಂತಂದ್ರೆ ಅದ್ರ ಎಷ್ಟು ಹಸುಗಳನ್ನ ನೀವು ಸಾಕಿರೋದು, ಅದು ನಿರ್ವಹಣೆ ಕ್ರಮ ಹೇಳಿ ಸರ್. ನೋಡಂಗಿಲ್ಲ, ಮುಂಜಾನೆ ಒಂದ್ ಟೈಮ್ ನೋಡಿದ್ರಿ, ಮಧ್ಯದ ಅಷ್ಟು ಮೇವು ಹಾಕುದ್ರಿ, ಹಾಕಿ ಆತ್ರಿ ಮತ್ತೇನಿಲ್ಲ. ಯಾವ್ದು ತಳಿ ನೀವು ಸಾಕಿರ್ತಕ್ಕಂಥ ಹಸು? ಹೆಚ್ಚಪ್ಪ ಜವಾರಿ ಹಸುಗೂ ಇದಕ್ಕೂ ಏನ್ ವ್ಯತ್ಯಾಸ ನೀವು ಮಾಡ್ತಕ್ಕಂಥದ್ದು? ಏನ್ ಅದಕ್ಕೂ ಏನು ಇಲ್ರಿ, ಇದಕ್ಕೆ ಸ್ವಲ್ಪ ಹಿಂಡಿ ಜಾಸ್ತಿ ಹಾಕುದ್ರಿ, ಅದಕ್ಕೆ ಅಷ್ಟು ಕಮ್ಮಿ ಹಾಕುದ್ರಿ ಜವಾರಿ. ಇದರಲ್ಲಿ ಹೆಚ್ಚು ಹಾಲು ಬರುತ್ತೆ ಅಂತೀರ? ಅದು ಕೆಲವರು ಕಡೆ ಇದು ಗಟ್ಟಿ ಹಾಲು ಬರಲ್ಲ, ಸ್ವಲ್ಪ ನೀರ್ ತರ ಬರುತ್ತೆ ಅಂತಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ರಿ, ನೀರೇನ್ ಬರಲ್ಲ, ಗಟ್ಟಿನ ಬರ್ತೈತೆ. ಅದು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿರೋದು ನೀವು? 5 ವರ್ಷದಿಂದ. 5 ವರ್ಷದಿಂದ ಇದೇ ಹಸುನ ಅಥವಾ ಹಸುಗಳನ್ನ ಚೇಂಜ್ ಮಾಡಿದಿರ? ಚೇಂಜ್ ಮಾಡಿಲ್ರಿ, ಇದೈತಿ. ಎಷ್ಟು ವರ್ಷ ತನಕ ಒಂದು ಹಸುನ ನೀವು ಇಟ್ಕೊಂಡಿರ್ತೀರಾ? 7-8 ವರ್ಷ. ನಂತರವಾಗಿ ಅದ್ರದ್ದು ಹಾಲಿನ ಪ್ರಮಾಣ ಕಡಿಮೆ ಆದಂಗೆ ಹಸುನ ಚೇಂಜ್ ಮಾಡ್ತೀರಾ? ಅಮ್ಮ, ಮತ್ತೆ ನೀವು ಈ ಹಾಲನ್ನ ಮಾಡ್ತೀನಿ ಅಂದ್ರೆ ಯಾವ ಒಂದು ಡೈರಿ ಕೇಂದ್ರಕ್ಕೆ ನೀವು ಹಾಕ್ತೀರಾ? ಹಾ, ರೋಣ್ಯಾಗ KMF ಡೈರಿ ಹಾಕ್ತೀವ್ರಿ. ಆಯ್ತ್ರಿ. ಆಮೇಲೆ ನೀವು ಈ ಹಾಲನ್ನ ಸ್ವಲ್ಪ ಹೆಚ್ಚು ಗಟ್ಟಿ ಬರಕ್ಕೆ ಯಾವ್ದು ಒಂದು ಕ್ರಮನ ನೀವು ಅನುಸರಿಸ್ತೀರಾ? ಖನಿಜ ಮಿಶ್ರಣ ರೀ, ಹಿಂಡಿರಿ, ಮತ್ತೆ ಗೊಂಜಾಳ ನುಚ್ಚರಿ, ಎಲ್ಲ ತರ ಈ ರೀತಿ ಹಾಕಿ ಅದಕ್ಕೆ ಹೆಚ್ಚು ಹಾಲು ಬರಲಿಕ್ಕೋಸ್ಕರವಾಗಿ ನೀವು ಪ್ರಯತ್ನ ಪಡ್ತೀರಾ? ಹಸುಗಳಿಗೆ ಗೊರಸು ರೋಗ ಅವೆಲ್ಲ ಬರುತ್ತೆ, ಅದನ್ನ ಯಾವ ರೀತಿ ನೀವು ತಡೆಗಟ್ಟ ನಿರ್ವಹಣೆ ಹೆಂಗ್ ಮಾಡ್ತೀರಾ? ಅದು ಬರದಂಗ ಯಾವ ರೀತಿ ಕ್ರಮಗಳನ್ನ ಅನುಸರಿಸ್ತೀರಾ? ಸ್ವಚ್ಛ ಇಡ್ತೇವ್ರಿ, ಮೈ ತೊಳಿಬೇಕ್ರಿ ದಿನ ಡಾಕ್ಟರ್ ಕರೆಸಿ ಸೂಜಿ ಮಾಡಿಸ್ತೈತ್ರಿ. ಮತ್ತೆ ಕೆಲವರು ಕೊಟ್ಟಿಗೆನೆಲ್ಲ ಶುಚಿಯಾಗಿಡ್ಬೇಕು ಅಂತಾರೆ, ನೀವ್ ಯಾವ ರೀತಿ ಕೊಟ್ಟಿಗೆನ ಕ್ಲೀನ್ ಮಾಡ್ತೀರಾ? ಎಷ್ಟು ದಿನಕ್ಕೊಂದ್ಸರಿ ಕೊಟ್ಟಿಗೆನ ಕ್ಲೀನ್ ಮಾಡೋದು? ನಾ ಮಾಡ್ಬೇಕ್ರಿ ಅದನ್ನ. ಈಗ ನೀವು ಹಸುನ ಹೈನುಗಾರಿಕೆ ಮಾಡ್ತಿರಲ್ಲ, ಬೆಳಗಿಂದ ಸಂಜೆ ತನಕ ಅದ್ರ ನಿರ್ವಹಣೆ ಹೇಗ್ ಮಾಡ್ತೀರಾ? ನೀರ್ ತೋರಿಸೋದ್ರಿ, ಮತ್ತೆ ಮುಂಜಾನೆ 10-11 ತನಕ ಅದ್ರದಾಕೈತಿ. ಏನ್ ಮೇವು ಹಾಕುದ್ರಿ, ಹಿಂಡಿ ಹಾಕುದು, ನೀರ್ ಕುಡಿಸೋದ್ರಿ, ಸಂಜೆ ಮುಂದೆ ಅಂದ್ರೆ ಹಸು ಒಂದು ಕರುನ ಹಾಕಿದಾಗ ನೀವು ಎಷ್ಟು ಬಾರಿ ಮೈ ತೊಳಿತೀರ? ಒಂದು ಕರುವಿನ ಹಾಕಿದಾಗ ರೀ ಮೂರ್ ಸಲ ಮೈ ತೊಳಿತೈತ್ರ. ಅದಕ್ಕೆ ಸ್ವಚ್ಛ ನಂತರ ಕೇಳಿದ್ರೆ ಇದುವರೆಗೂ ಲಕ್ಷ್ಮಿ ಅವರಿಂದ ಹೈನುಗಾರಿಕೆ ಬಗ್ಗೆ ಮಾಹಿತಿಯನ್ನ ಕೇಳ್ಕೊಂಡ್ರಿ. ಲಕ್ಷ್ಮಿ ಅವರೇ, ನೀವು ಇಷ್ಟು ಹೊತ್ತು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ ರೈತ ಬಂಧುವರೇ, ಪ್ರತಿದಿನದಂತೆ ಇವತ್ತು ಕೂಡ ಒಬ್ಬ ರೈತರನ್ನು ನಾವು ಮಾತಾಡಿಸ್ತಾ ಇದ್ದೀವಿ ಈ ನಿಮ್ಮ ನೆಚ್ಚಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ. ಇವತ್ತಿನ ದಿವಸ ನಾವು ಬುದ್ನಿ ಹಾಗೂ ಗೊಳಸಂಗಿ ಈ ಗ್ರಾಮಗಳ ಮಧ್ಯೆ ಇರುವ ಒಂದು ಹೊಲದಲ್ಲಿದ್ದೀವಿ. ಇವರು ಗೊಳಸಂಗಿ ಗ್ರಾಮದ ಒಬ್ಬ ರೈತರು. ಇವರು ಯಾವ ರೀತಿ ಒಂದು ತಮ್ಮ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅವರ ಕೃಷಿ ಅನುಭವ ಏನು, ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ಏನ್ರಿ? ಪರಶುರಾಮ್ ಹನುಮಂತಪ್ಪ ಪರಮಗೌಡತ್ತ ಸರ್. ಪರಶುರಾಮ್ ಅವರೇ, ತಮ್ಮ ಒಂದು ಶಿಕ್ಷಣ ಎಲ್ಲಿವರೆಗೆ ಆಗ್ಯದ್ರಿ? ಬಿ ಎ ಕಂಪ್ಲೀಟ್ ಆಗಿದೆ ಸರ್. ಈ ಬಿ ಎವರೆಗೂ ತಾವು ಕಲ್ತ್ರಿ, ಮತ್ತು ಯಾವುದಾದ್ರೂ ಒಂದು ಉದ್ಯೋಗ ಮಾಡೋದು ಬಿಟ್ಟು ಕೃಷಿಗೆ ಬರಬೇಕಂತ ಯಾಕೆ ವಿಚಾರ ಮಾಡಿದ್ರಿ? ಅಂದರೆ ಸರ್, ನಮ್ಮ ದೊಡ್ಡ ಭೂಮಿ ರೀ ಸರ್. ಅವಾಗ ನಮ್ಮ ಮನೆ ಮಾಡ್ಯಾಗ ಯಾರೂ ಇಲ್ಲರಿ, ಮಾಡೋರು ಯಾರು, ಒಕ್ಕಲ್ತನ ಮಾಡೋರು ಯಾರೂ ಇಲ್ಲರಿ ಸರ್. ಹಿಂಗಾಗಿ ನಮ್ಮ ಫಾದರು ಬಿಡಿಸ್ಕಿಸಿಂದ ಒಕ್ಕಲ್ತನಕ್ಕೆ ಹಚ್ಚಿಬಿಟ್ರಿ. ತಮ್ಮ ಒಂದು ಜಮೀನು ಸಾಕಷ್ಟು ಇರೋದ್ರಿಂದ ಒಕ್ಕಲ್ತನ ಅನಿವಾರ್ಯತೆ ಇತ್ತು, ಅದಕ್ಕಾಗಿ ಬಂದ್ರಿ ಅಂತ ಹೇಳಿದ್ರಿ. ಈಗ ಈ ಒಕ್ಕಲುತನ ಉದ್ಯೋಗ ತಮಗೇನು ಖುಷಿ ಕೊಟ್ಟಿದನ? ಏ, ಖುಷಿ ಕೊಟ್ಟಿದೆ ಸರ್. ನಾವು ಹೋದ ವರ್ಷ ಮಳೆಗಾಲ ಚಲೋ ಆದಾಗ್ರಿ ಸರ್, ಎಕರೆಕ್ಕೆ 6-7 ಟನ್ ತೊಗರಿ ಬೆಳೆದೇವ್ ರೀ. ಈ ಒಣಬೇಸಾಯ ಆಗ್ರಿ, ಉಳ್ಳಿಗಡ್ಡಿ ಬಿತ್ತಕಿಸಿಂದ ಅದನ್ನು ಚಲೋ ಬೆಳೆದೇವ್ ರೀ. ಒಕ್ಕಲ್ತನ ಏನು ಲುಕ್ಸಾನ್ ಅಂತೂ ಇಲ್ಲರಿ ಸರ್. ನಮಗೆ ಒಟ್ಟಾರೆ ಜಮೀನು ಎಷ್ಟಿದೆ ರೀ? ಜಮೀನ ಒಂದು 20 ಎಕರೆ ಸರ್. ನಮ್ದು ಈ ಒಂದು 20 ಎಕರೆಯಲ್ಲಿ ನೀರಾವರಿ ಎಷ್ಟು, ಒಣಬೇಸಾಯ ಎಷ್ಟು? ನೀರಾವರಿ ಒಂದು 10 ಎಕರೆ ಸರ್, ಒಣಬೇಸಾಯ ಒಂದು 10 ಎಕರೆ. ಅಂದ್ರೆ ಅದು ಅರ್ಧ, ಅದು ಅರ್ಧ ತಾವು ಮಾಡ್ತಾ ಇದ್ದೀರಿ. ಈಗ ಒಂದು ನೀರಾವರಿಯಲ್ಲಿ ತಾವು ಯಾವ ಯಾವ ಬೆಳೆಗಳನ್ನು ಬೆಳಿತೀರಿ, ಮತ್ತು ಮಳೆಯಾಶ್ರಿತ ಜಮೀನಿನಲ್ಲಿ ಯಾವ ಯಾವ ಬೆಳೆ ಬೆಳಿತೀರಿ? ನೀರಾವರಿಯಲ್ಲಿ ಉಳ್ಳಾಗಡ್ಡಿ ಮತ್ತು ಗೋಧಿ ಜವಿ ಮೆಣಸಿನ ಗಿಡ ರೀ ಸರ್. ಎಷ್ಟು ನಮಗೆ ಕಾಯಿಪಲ್ಲೆ ಬೇಕಾದ್ರು ನಮ್ಮ ಮನೆ ಖರ್ಚಿಗೆ ಅಷ್ಟು ಕಾಯಿಪಲ್ಲೆ ಮಾಡ್ಕೋತೇವೆ. ಮತ್ತೆ ಇದ್ರ ಜೊತೆಗೆ ಏನಾದರೂ ದನ ಕರುಗಳನ್ನು ತಾವು ಸಾಕೊಂಡಿದ್ರಿ? ದನ ಅದಾವ ಸರ್, 2 ಎಮ್ಮೆ, 1 2 ಎತ್ತ, 1 ಆಕಳ ಅದಾವ ರೀ. ಒಟ್ಟಾರೆ ಇದರ ಒಂದು ತ್ಯಾಜ್ಯವನ್ನ ಅಂದ್ರೆ ಕೊಟ್ಟಿಗೆ ಗೊಬ್ಬರವನ್ನ ಇದಕ್ಕೆ ಬಳಸ್ತಿರ್ತಾವ? ಇದಕ್ಕೆ ಬಳಸ್ತೇವ್ರಿ. ಇದು ಬಳಸೋದ್ರಿಂದ ಏನಾದರೂ ತಮಗೆ ಇಳುವರಿ ಹೆಚ್ಚಕ್ಕ? ಇಳುವರಿ ಹೆಚ್ಚಾಗ್ಯದ್ರಿ. ಈ ಗೊಬ್ಬರದ ಕೆಲವೊಂದು ಕಂಪನಿಗಳು ಫೇಲ್ ಆಗ್ಬಿಟ್ಟವ್ರಿ, ಈಗ ಕೆಲವೊಂದು ರಿಸಲ್ಟ್ ಕೊಡೋದಲ್ರಿ ಈಗ ಗೊಬ್ಬರದು. ಹಿಂಗಾಗಿ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಒಂದ್ ಸ್ವಲ್ಪ ಇಳುವರಿ ಜಾಸ್ತಿ ಆಗ್ಯದ್ರಿ ನಮ್ದು. ಈಗ ತಾವು ಈಗೇನು ಇಷ್ಟೆಲ್ಲ ಬೆಳೆಗಳು ಹೇಳಿದ್ರಲ್ಲ, ಇದರಲ್ಲಿ ತಾವು ಪ್ರಮುಖವಾಗಿ ತಮಗೆ ಆರ್ಥಿಕವಾಗಿ ಬಲವನ್ನ ಕೊಟ್ಟಿರ್ತಕ್ಕಂತ ಬೆಳೆಗಳು ಯಾವ್ಯಾವ್ರಿ? ಉಳ್ಳಾಗಡ್ಡಿ, ತೊಗರಿ ಸರ್. ಯಾವ ಹೇಳ್ರಿ? ಮತ್ತು ಪ್ರಮುಖವಾಗಿ ಈರುಳ್ಳಿ ಬೆಳೆ ಮತ್ತು ತೊಗರಿ ಬೆಳೆ ಅಂತ ಹೇಳಿದ್ರಿ. ಈ ತೊಗರಿ ಬೆಳೆ ಅಂತೂ ಇತ್ತೀಚೆಗೆ ಬೆಳಿಲಿಕ್ಕತ್ತಾರ ಈ ಪ್ರದೇಶದಲ್ಲಿ, ಮೊದಲು ಬೆಳಿತಿದ್ದಿಲ್ಲ. ತಾವು ಎಷ್ಟು ವರ್ಷ ಆಯ್ತು ಬೆಳಿಲಕ್ಕ? ನಾವು 4-5 ವರ್ಷ ಆಯ್ತು ಸರ್ ಬೆಳಕತ್ತಿ. ಮತ್ತೆ ಇದು ಈರುಳ್ಳಿಗಂತೂ ಅತಿ ಹೆಚ್ಚು ಹೆಸರುವಾದ ಪ್ರದೇಶ. ಇದು ಮೊದಲಿನಿಂದ ಬೆಳಿತಿರ್ಬೇಕಲ್ಲ? ಏ, ಇದು ನಮ್ಮ ತಲೆ ತಲಾಂತರ, ನಮ್ಮ ಅಪ್ಪಾರ ತಲೆ ತಲಾಂತರ ಉಳ್ಳಾಗಡ್ಡಿ ಬೆಳೆಯಾಕತ್ತಾರೆ ಸರ್. ಈಗ ಮೊದಲೇನು ಈರುಳ್ಳಿ ಬೆಳಿತಿದ್ರು, ಯಾವ್ಯಾವ ಪದ್ಧತಿಯಿಂದ ಬೆಳ್ಕೋತಿದ್ರು, ಈಗ ತಾವೇನು ಯಾವ ಪದ್ಧತಿ ಒಳಗೆ ಬೆಳಿಲಿಕ್ಕತ್ತೀರಿ ಸ್ವಲ್ಪ ವಿವರವಾಗಿ ಹೇಳ್ತೀರಿ? ಮೊದಲನೇ ಪದ್ಧತಿ ರೀ, ಅವಾಗ ಮಳೆ ಆಶ್ರಿತ ಬಿತ್ತಿದ್ರಿ, ಆಮೇಲೆ ಇಂಜಿನ್ ಬರೋಣ ಸ್ವಲ್ಪ ಸ್ವಲ್ಪ ಪ್ರಮಾಣ ಉಳ್ಳಾಡಚ್ಚಾತಿದ್ರಿ. ಈಗ ವಿದ್ಯುತ್ ಕರೆಂಟ್ ಬರೋಣ 5-5 ಎಕರೆ 10-10 ಎಕರೆ ನೀರು ನೋಡ್ಕಿಸಿಂದ ಹಚ್ತಿದ್ರಿ. ಆದ್ರೆ ಅವಾಗ ಕರೆಂಟ್ ಬರೋಣ ರೀ, ಈ ಮಡಿ ಮಾಡಿ ಹಚ್ಚೋದು, ಬೋದ್ ಮಾಡಿ ಹಚ್ಚೋದು ಮಾಡ್ತಿದ್ದವ್ರಿ. ಈಗ ಎಲ್ಲ ಡ್ರಿಪ್ ಬಂದವ್ರಿ, ಡ್ರಿಪ್ ಮ್ಯಾಗ ಮುಖಾಂತರ ಹಚ್ಚಾಕತ್ತೇವ್ರಿ. ಇದು ಡ್ರಿಪ್ ಅಂದ್ರಲ್ಲ, ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಅದು ಗಿಡಗಂಟಿಗಳಲ್ಲಿ ಮಾತ್ರ ಬಳಸ್ತಿದ್ರು. ತಾವು ಈ ಈರುಳ್ಳಿಯಲ್ಲಿ ಬೆಳೀತಾ ಇದ್ದೀರಿ, ಇದಕ್ಕೆ ಈ ಡ್ರಿಪ್ಪಿನ ಸಲುವಾಗಿ ತಾವು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಈಗ ಅದೇನು ಬೋದ ಅದೇನು ಮಾಡಿದಿರಲ್ಲ ತಾವು, ಇದು ಒಂದು ರೀತಿ ಹೊಸ ಶೈಲಿ, ಇದನ್ನ ಎಷ್ಟು ವರ್ಷದಿಂದ ತಾವು ಇದನ್ನ ಅಳವಡಿಸ್ಕೊಂಡ್ರಿ, ಮತ್ತು ಇದನ್ನ ಎಲ್ಲಿ ತಾವು ನೋಡ್ಕೊಂಡು ಬಂದ್ರಿ? ಇದು ಮೊದಲ್ರೆ ನಾಸಿಕ್ ಹೋಗಿದ್ದೇವ್ರಿ, ನಾವು ಮಹಾರಾಷ್ಟ್ರ ನಾಸಿಕ್ ಹೋಗಿದ್ದೇವ್ರಿ. ಆ ಡ್ರಿಪ್ ನೋಡ್ಕೊಂಬಂದು ಇಲ್ಲಿ ನಾವು 5-4 ಫೂಟ ಸಾಲು ಕೊಡೋದು, ಅದ್ರ ಮ್ಯಾಗ ಒಂದು ಲೈನ್ ಹೋಗಿದ್ರಿ, ಒಟ್ಟ ಒಂದು ರೌಂಡ್ 14 ಅಗಿ ಕುಂದಿರ್ತಾರೆ. ಇದಕ್ಕೆ ಅಂದರೆ ಜಾಸ್ತಿ ಇಳುವರಿ ಹಾಕದ್ರಿ. ಈಗ ನೀರು ಹಾಸಿ ಉಳ್ಳಾಗಡ್ಡೆ ಬೆಳೆದ್ರೆ ಎಕರೆಗೆ ಒಂದು ಗಾಡಿ ಹಾಕದ್ರಿ. ಇದು ಬೋದಿಂದಾದ್ರೆ 300 ರೂಪಾಯಿ ಗಿಡದಾಗ ಹಾಕದ್ರಿ. ಕೇಳಿದ್ರಲ್ಲ ರೈತರೇ, ಈಗ ಒಂದು ಸಮತಟ್ಟಾದ ನೆಲದಲ್ಲಿ ಈರುಳ್ಳಿ ಸಸಿ ಕೊಡೋಕ್ಕಿಂತಲೂ ಹೆಚ್ಚಿಗೆ ಇದು ತೆಗ್ಗು ದಿನ್ನೆ ಇರೋದ್ರಿಂದ, ಬೋದು ಮಾಡಿರೋದ್ರಿಂದ ಒಟ್ಟಾರೆ ಒಂದು ಜಮೀನಿನ ಕ್ಷೇತ್ರಫಲ ಹೆಚ್ಚಾಗಿ ಅದರ ಸಸಿಗಳ ಸಂಖ್ಯೆ ಹೆಚ್ಚಾಗಿ ಇದರ ಒಟ್ಟಾರೆ ಇಳುವರಿ ಹೆಚ್ಚಾಗ್ತದ ಅಂತ ರೈತರು ಹೇಳಿಕತ್ತಾರ. ಆಮೇಲೆ ತಾವು ಏನು ಡ್ರಿಪ್ ಮುಖಾಂತರ ಬೆಳೀತಾ ಇದ್ರಲ್ಲ, ಇದರಲ್ಲಿ ಒಂದು ಬೆಳೆಯುವಂತ ನಿರ್ವಹಣಾ ಪದ್ಧತಿ ಒಳಗ ಮತ್ತು ಬೆಳೆಯುವಂತ ಪದ್ಧತಿ ಒಳಗ ಏನಾದರೂ ಬದಲಾವಣೆ ಇದೇನ ಮೊದಲಿನ ಸಾಂಪ್ರದಾಯಿಕ ಪದ್ಧತಿಗೂ ಮತ್ತು ಇದಕ್ಕೂ? ಈ ಬಹಳ ಬದಲಾವಣೆ ಮೊದಲಿನಕ್ಕಿತ್ತರಿ. ಏನೇನು ಬದಲಾವಣೆ ಅದಾವ ಒಂದ್ ಸ್ವಲ್ಪ ವಿವರವಾಗಿ ಹೇಳ್ರಿ. ಅವಾಗ ನೋಡ್ರಿ ಉಳ್ಳಿ ಬೀಜ ವೆರೈಟಿ ಸಿಗ್ತಿದ್ರಿ ಬಹಳ. ಈಗ ಪುನಾಪುರ ಸಂಗಿ ಮತ್ತೆ ಜವಾರಿ ರೀ, ಇವು ನಾಸಿಕ್ ಕೆಲವೊಂದು ವೆರೈಟಿ ಬೇರೆ ಬಂದವ್ರಿ. ಈಗ ನಾವು ಪುನಾಪುರ ಸಂಗಿ ಬೀಜ ಹಚ್ಚಿದ್ರಿ ಬ್ಯಾಸಿಗೆ ಗಡ್ಡಿಗೆ ಚಲೋ ಇಳುವರಿ ಹಾಕಿದ್ರೆ. ತಾವು ಸಸಿ ಹೆಂಗ್ ಮಾಡ್ತೀರಿ, ಎಷ್ಟು ಎಕರೆಗೆ ಎಷ್ಟು ಬೀಜ ಹೋಗ್ತಾವ, ಎಷ್ಟು ಸಸಿಗಳನ್ನ ತಾವು ತಯಾರು ಮಾಡ್ಕೋತೀರಿ, ಮತ್ತು ಅದು ಆ ಸಸಿ ತಯಾರ ಹೆಂಗ್ ಹೆಂಗ್ ಮಾಡ್ಕೋತೀರಿ, ಆ ಬಗ್ಗೆ ಒಂದ್ ಸ್ವಲ್ಪ ವಿವರವಾದ ಮಾಹಿತಿ ನೀಡ್ರಲ್ಲ. ಹೀಗಾಗಿ ನೋಡ್ರಿ ಎಕರೆಕ್ ಎರಡ ಮೂರು ಕೆಜಿ ಹೊಕ್ಕದ್ರಿ ಬೀಜ ರೀ, ಚೆಲ್ಬೇಕ್ರಿ ಮೊದಲ ಚೆಲ್ಲಿ ಎರಡು ತಿಂಗಳ ಬೆಳೆಸ್ಕಿಸಿ ಅದನ್ನ ನಾಟಿ ಮಾಡಿದ್ರಿ ಎರಡು ತಿಂಗಳಾಗಿಂದ್ರಿ. ಈ ಎರಡು ತಿಂಗಳೊಳಗ ಅದಕ್ಕೆ ಏನಾದರೂ ರೋಗ ರುಜಿನಿ ಯಾವ ರೀತಿ ತಾವು ಒಂದು ವ್ಯವಸ್ಥೆ ಮಾಡ್ಕೋತೀರಿ? ಏ ರೋಗ ಅದು ಬರ್ತಾರೆ ಸರ್, ಒಮ್ಮೆ ಸರಿ ತೆಗಿಬೇಕ್ರಿ ಅದನ್ನ, ಒಮ್ಮೆ ರೋಗ ನಿರೋಧಕ ಔಷಧ ಹೊಡಿಬೇಕ್ರಿ ಅದಕ್ಕೂ, ಮತ್ತೆ ಸ್ವಲ್ಪ ಪುಡಿ ಗಿಡಿ ಹೊಡಿಬೇಕ್ರಿ ಮಿಲಾತಿನ ಪುಡಿ, ಅದು ಹೊಡೆದ್ರೆ ಒಂದು ಇಬ್ಬಣ್ಣಿಗೆ ಮಂಜಿ ಸ್ವಲ್ಪ ಮೆತ್ತ ಹಾಕದ್ರಿ, ಅದು ಬೀಳಾರಂಗ ನೋಡ್ಕೋಬೇಕ್ರಿ ನಾವು ಇಬ್ಬಣ್ಣಿ ಮಂಜ. ಆಮೇಲೆ ಎರಡು ತಿಂಗಳಾಗಿಂದ ನಾಟಿ ಮಾಡ್ಬೇಕ್ರಿ. ಈ ನಾಟಿ ಮಾಡ್ಕೋಬೇಕಾದ್ರೆ ಮುಖ್ಯ ಭೂಮಿ ಯಾವ ರೀತಿ ತಯಾರು ಮಾಡ್ಕೋತೀರಿ, ಮತ್ತು ಎಷ್ಟು ದಿನದ ನಂತರ ತಾವು ನಾಟಿಗೆ ಸಿದ್ಧ ಮಾಡ್ಕೋತೀರಿ? ನೋಡ್ರಿ ಅನುಕೂಲ ಇದ್ದವರು ತಿಪ್ಪಿ ಗೊಬ್ಬರ ಹಾಕ್ತಾರೆ ಸರ್, ಮೊದಲು ತಿಪ್ಪಿ ಗೊಬ್ಬರ ಹಾಕಿ ಎಕರೆಕ ಒಂದು ಹತ್ತು ಕ್ವಿಂಟಲ ಇಪ್ಪತ್ತು ಹತ್ತು ಒಂದು ಟನ್ನ ಎರಡು ಟನ್ನ ಗೊಬ್ಬರ ಹಾಕಿ ಅಗದಿ ಹದ ಮಾಡಿ ಅದನ್ನ ಮಾಡ್ಕೋತಾರೆ. ಆ ಹದ ಮಾಡ್ಕಿಸಿಂದ ಒಂದ್ ಎರಡು ದಿನಕ್ಕೆ ಡ್ರಿಪ್ ಮರ ಮಾಡ್ಲಿ, ಈ ತತ್ತರ ಕಡಲ್ರಿ ಮಡಿಯ ಸವರ್ಲಿ, ಹಿಂಗೊಂದು ಐದಾರು ದಿನ ಬಿಟ್ಟು ನಾಟಿ ಮಾಡಿಬಿಡ್ತಾರೆ ಉಳ್ಳಾಗಡ್ಡಿ. ನಾಟಿ ಮಾಡಿದ ನಂತರ ಅದಕ್ಕೆ ಪ್ರಮುಖವಾಗಿ ಯಾವ್ಯಾವ ರೋಗ ಬರ್ತಾವ, ಮತ್ತು ಯಾವ್ಯಾವ ಕೀಟ ಬಾಧೆ ಏನೇನದಾವ, ಮತ್ತು ಯಾವ ರೀತಿ ನಿರ್ವಹಣೆ ಕ್ರಮ ಕೈಗೊಳ್ತಿರ್ತಾವ? ಫಸ್ಟ್ ನೋಡ್ರಿ ನಾಟಿ ಮಾಡಿದ ಒಂದು ಹದಿನೈದು ದಿನಕ್ಕೆ ಸೀರ್ ರೋಗ ಅಂತ ಬರ್ತದೆ ರೀ. ಆ ಸೀರ್ ರೋಗಿಗೆ ಈ ಪ್ರೊಫೆಷನಲರ ಅವತಾರ್ರಿ ಅಥವಾ ಕರಾಟರ ಔಷಧಿ ಯೂಸ್ ಮಾಡ್ಬೇಕು, ಒಮ್ಮೆ ಸಿಂಪಡಣೆ ಮಾಡಬೇಕ್ರಿ ಅದನ್ನು. ಆ ಸೀರ್ ಸತ್ತು ಅಂದ್ರೆ ಸ್ವಲ್ಪ ಸದಿ ತೆಗೆದುಕಿಸಿಂದ ಗೊಬ್ಬರ ಹೋಗೋದು, ಸ್ವಲ್ಪ ನೀರು ಬಿಡ್ಬೇಕ್ರಿ. ಈಗ ಈ ರೀತಿ ರೋಗ ನಿರ್ವಹಣೆ ಮಾಡ್ಬೇಕಂತ ಹೇಳಿದ್ರಿ, ಮತ್ತ ಇದು ಒಂದು ನಾಟಿ ಮಾಡಿದ ನಂತರ ಅಂದ್ರೆ ಎರಡು ತಿಂಗಳ ಸಸಿ ಆದ ನಂತರ ತಾವು ನಾಟಿ ಮಾಡ್ತೀರಿ, ನಾಟಿ ಮಾಡಿದ ನಂತರ ಎಷ್ಟು ದಿವಸದವರೆಗೆ ತಾವು ನೀರನ್ನ ಯಾವ ಪ್ರಮಾಣದಾಗ ಬಿಡ್ತೀರಿ, ಮತ್ತ ಹೆಚ್ಚು ಪ್ರಮಾಣದಾಗ ಯಾವಾಗ ಬಿಡ್ತೀರಿ, ಕಡಿಮೆ ಪ್ರಮಾಣ ಯಾವಾಗ ಬಿಡ್ತೀರಿ, ಯಾವ್ಯಾವ ರೀತಿ ನೀರು ನಿರ್ವಹಣೆ ಮಾಡ್ಬೇಕು? ನೀರು ನೋಡ್ರಿ ಸರ್, ಕ್ಲೈಮೇಟ್ ತಂಪು ವಾತಾವರಣ ಇತ್ತರ ಬಾಳ ಬಿಡಬಾರ್ದ್ರಿ. ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಬಿಡ್ಬೇಕ್ರಿ. ಆದ್ರೆ ಕನಿಷ್ಠ ಅಂದ್ರೂ ಎಂಟು ದಿನಕ್ಕೊಮ್ಮೆ ನೀರು ಹಾಸ್ಬೇಕ್ರಿ ಸರ್. ಎಂಟು ದಿವಸಕ್ಕೊಮ್ಮೆ ಹಾಸ್ಬೇಕು ಅಂತ ಹೇಳಿದ್ರಿ ಅಂದ್ರೆ ಮೊದಲು ನಾಟಿ ಮಾಡಿದಾಗ ಯಾವ ಪ್ರಮಾಣದಾಗ ಬಿಡಬೇಕು, ಗಡ್ಡೆ ಆದ ನಂತರ ಯಾವ ಪ್ರಮಾಣದಾಗ ಬಿಡಬೇಕು, ಎಷ್ಟು ದಿವಸದ ನಂತರ ಗಡ್ಡೆ ಆಗ್ತದ, ಮತ್ತ ಕೊನೆಗೆ ನಿಲ್ಲಿಸ್ಬೇಕಂತ ಹೇಳ್ತಾರೆ ನೀರು ಬಿಡೋದನ್ನ, ಆ ಬಗ್ಗೆ ತಾವು ಹೇಳ್ರಲ್ಲ. ಮೊದಲು ನೋಡ್ರಿ ಸ್ಟಾರ್ಟಿಂಗ್ ಒಂದ್ ಮೂರ್ ನಾಲ್ಕು ನೀರ ಗದಿ ತಳ್ಳಗ ಹಾಸ್ಬೇಕ್ರಿ. ಆಮೇಲೆ ಇವು ಕಳೆ ತೆಗೆದ ಸ್ವಲ್ಪ ಗೊಬ್ಬರ ಜಾಸ್ತಿ ನೀರು ಮಾಡ್ಬೇಕ್ರಿ. ಆಮೇಲೆ ಮೂರುವರೆ ತಿಂಗಳಾಗ ಸ್ವಲ್ಪ ಗಡ್ಡಿ ಇದಾಗೋ ಮುಂದೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕ್ರಿ. ಆಮೇಲೆ ಒಂದಿನ ಕಿತ್ತುದು ಒಂದು ಹದಿನೈದು ದಿನ ಇರಲಿ ನೀರು ಬಿಟ್ಟು ಬಿಡ್ಬೇಕ್ರಿ ಸರ್. ನೀರು ಬಿಡಬೇಕಾ ಅಥವಾ ಬಿಡುವುದನ್ನು ನಿಲ್ಲಿಸ್ಬೇಕಾ? ನೀರು ಬಿಡುವುದನ್ನು ನಿಲ್ಲಿಸ್ಬೇಕ್ರಿ ಸರ್. ಒಳ್ಳೇದು. ಈಗ ತಾವು ಏನು ನಾಟಿ ಮಾಡಿದ್ರಲ್ಲ ಬೋದ ಮೇಲೆ, ಇದು ಒಂದು ಉದ್ದ ಬೋದ ತೆಗೆದು ಅದರಲ್ಲಿ ಅಡ್ಡ ಗೆರೆಗಳನ್ನು ಕೊರೆದು ಅದರಲ್ಲಿ ನಾಟಿ ಮಾಡಿದ್ರಿ, ಈ ಒಂದು ಅಡ್ಡ ಗೆರೆಗಳನ್ನ ಎಷ್ಟು ಅಂತರ ಇಟ್ಟು ತಾವು ಕೊರಿತೀರಿ, ಮತ್ತು ಒಂದು ಸಸಿಯಿಂದ ಸಸಿಗೆ ಎಷ್ಟು ಅಂತರ ಇಟ್ಟಿರಿ? ಒಂದು ಸಸಿಯಿಂದ ಸಸಿ ನೋಡ್ರಿ ಮೂರಿಂದ ನಾಲ್ಕು ಇಂಚ್ ರೀ, ಸಾಲಿಂದ ಸಾಲ ನಾಲ್ಕು ಇಂಚ್ ಬರ್ತದ ರೀ, ಒಟ್ಟು ನಾಲ್ಕು ಫೂಟ್ ಬೋದಿನಾಗ ರೀ ಹನ್ನೆರಡರಿಂದ ಹದಿನಾಲ್ಕು ಅಗಿ ಕುಂದಿರ್ಬೇಕು ಹಿಂಗೆ ಸರೌಂಡಿಂಗ್. ಈ ನಾಲ್ಕು ಫೂಟ್ ಬೋದ್ರಿ ಸರ್, ಈ ದಂಡಿಲಿಂದ ಈ ದಂಡಿಗೆ ಸರ್ ಒಂದು ಸಾಲ ಹನ್ನೆರಡರಿಂದ ಹದಿಮೂರು ಅಗಿ ಕುಂದಿರ್ಬೇಕು ಹದಿನಾಲ್ಕು ಅಗಿ ರೀ. ಈ ರೀತಿ ತಾವು ಮಾಡಿದಾಗ ಒಂದು ಪ್ರತಿ ಎಕರೆಗೆ ಎಷ್ಟು ಇಳುವರಿ ಪಡಿಬಹುದು ರೀ? ಈ ಚಲೋ ಹೊತ್ತಿನಾಗ ನಾವು ಸ್ವಲ್ಪ ಬೆಳೆಸಿದ್ವಿ ಅಂದ್ರೆ ಮೂರ್ನೂರ ಇಪ್ಪತ್ತು ಪ್ಯಾಕೆಟ್ ಬೆಳಿತೀವಿ ನೋಡಿ ಒಂದು ಎಕರೆ. ಈಗ ಮತ್ತ ಬಾಳ ಸಮೀಪ ಆದ್ರೆ ಮತ್ತೆ ಗಡ್ಡೆ ಹೆಂಗ ದಪ್ಪ ಆಗ್ತಾವ್ರಿ? ಯಾಕೆ ಸರ್ ಅದು ಸರೌಂಡಿಂಗ್ ಜಾಗ ಇರ್ತದ ಸರ್ ಆಗತ್ತದ್ರಿ, ಅದು ಏನ್ ತೊಂದರೆ ಇಲ್ಲ, ಗಡ್ಡೆ ಬೆಳಿತದ ಅಂತೀರಿ? ತೊಂದರೆ ಇಲ್ರಿ, ಅಂದ್ರೆ ನಮ್ಗೆ ಸ್ವಲ್ಪ ದಪ್ಪ ಆಗಬಾರ್ದು, ಸ್ವಲ್ಪ ಮಿಳೆ ಮಾತಂದ್ರೆ ನಾವು ಸ್ಟಾಕ್ ಮಾಡ್ತಾರ್ರಿ ಬ್ಯಾಸಿಗೆ ಮಾಡ್ರಿ, ಯಾವಾಗ್ಲೂ ಇಲಾರ್ಕ್ ಹಾಕಿ ಸ್ಟಾಕ್ ಮಾಡ್ತಾರ. ಈ ಇಲಾರ್ಕ್ ಹಾಕೋದು ಅಂತ ಹೇಳಿದ್ರಲ್ಲ, ಈಗ ಕಟಾವ್ ಮಾಡ್ಬೇಕಾದ್ರೆ ಹದಿನೈದು ದಿವಸ ಮುಂಚೆನೆ ನೀರು ನಿಲ್ಲಿಸ್ಬೇಕು. ನಿಲ್ಲಿಸಿದ ನಂತರ ಅದನ್ನ ಯಾವ ರೀತಿ ತಾವು ಹಾರ್ವೆಸ್ಟಿಂಗ್ ಮಾಡ್ತೀರಿ, ಅಂದ್ರೆ ಅದನ್ನ ಯಾವ ರೀತಿ ಕಟಾವ್ ಮಾಡ್ತೀರಿ, ಮತ್ತು ಶೇಖರಣೆ ಮಾಡ್ಬೇಕಾದ್ರೆ ಅದನ್ನ ಏನಾದರೂ ಕಟ್ ಮಾಡ್ತೀರಾ, ಅಥವಾ ಮ್ಯಾಗಿಂದ ಸೊಪ್ಪಿನ ಅಂದ್ರ ಅದರ ತಪ್ಪಲ ಕಟ್ ಮಾಡ್ತೀರಾ? ಅವು ಉಳ್ಳಾಗಡ್ಡಿ ಕಿತ್ ಕೇಸಿಂದ್ರಿ, ಅವು ಒಂದೊಂದು ಅರ್ಧ ಇಂಚ ತುಂಬ ಬಿಟ್ಟು ಕಿಸಿಂದ ಕಟಾವ್ ಮಾಡ್ಬೇಕ್ರಿ. ಅಂದ್ರೆ ಗಡ್ಡೆ ಹೆಚ್ಚೇ ಮಾಡಿದೆ ಅಂದ್ರೆ ಆ ಗಡ್ಡಿ ಡ್ಯಾಮೇಜ್ ಆಕದ್ರಿ. ಸ್ವಲ್ಪ ಒಂದಿಟ್ಟು ತುಂಬಿಟ್ಟು ಅಗ್ರಿ ಒಂದ್ ಎರಡ್ ಸಲ ಒಂದು ಇಲ್ಲಾರ ಬಳಿ ಸ್ಟಾಕ್ ಮಾಡ್ರಿ, ಒಂದ್ ಎರಡ್ ಸಲ ತಿರುವಿ ಅಗ್ರಿ ಸ್ವಚ್ಛ ಪಿಟ್ಟಿ ಪಿಚ್ಚಿ ಹೊಲಸ ಎಲ್ಲಾ ತೆಗೆದ್ರಿ, ಇಲ್ಲಾರಕ್ಕೆ ಸ್ಟಾಕ್ ಮಾಡ್ಬೇಕ್ರಿ. ಅಂದ್ರೆ 3 ತಿಂಗಳ ಏನು ಆಗುದಿಲ್ಲ ಗಡ್ಡಿಗೆ. ಇಲ್ಲಾರದೊಳಗ 3 ತಿಂಗಳವರೆಗೂ ಶೇಖರಣೆ ಮಾಡಿಡ್ಬೋದು, ಏನಾಗಲ್ಲ. ಅದಕ್ಕಿಂತಲೂ ಮುಂಚೆ ಸರಿಯಾಗಿ ಒಣಗಿಸ್ಬೇಕಂತೀರಿ ಗಡ್ಡೆಗಳು? ಗಡ್ಡೆಗಳು ಒಣಗಿಸ್ಬೇಕ್ರಿ ಸರ್. ಈಗ ತಾವು ಈರುಳ್ಳಿ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ಈಗ ತೊಗರಿ ಹೇಳಿದ್ರಿ. ತೊಗರಿ ಸಾಮಾನ್ಯವಾಗಿ ಮರಡಿ ಜಮೀನಿನಲ್ಲಿ ಬೆಳೀತಕ್ಕಂಥ ಬೆಳೆ, ತಮ್ಮ ಜಮೀನು ನೋಡಿದ್ರೆ ಎರಿ ಭೂಮಿ. ಯಾವ ರೀತಿ ಇದರಲ್ಲಿ ಬೆಳೀತಾ ಇದ್ದೀರಿ, ಯಾವ ತಳಿ ಬೀಜಗಳನ್ನು ತಾವು ಬಳಸ್ತಾ ಇದ್ದೀರಿ? ನಾವೊಮ್ಮೆ ಈಗೊಮ್ಮೆ ನಮ್ಮ ಗ್ರಾಮ ಸೇವಕರ್ ಕೊಟ್ಟಿದ್ರಿ BSMR ರೀ. ಆ BSMR ತೊಗರಿ ಎಕರೆಕ 8 ಕ್ವಿಂಟಲ್ ಆಗಿತ್ತು ನೋಡ್ರಿ. ಈ BSMR 736 ತಾವು ಬೆಳಿತೀನಿ ಅಂತ ಹೇಳಿದ್ರಲ್ಲ, ಈ ಬೆಳೆ ಸಾಮಾನ್ಯವಾಗಿ ಪಾಕೆಟ್ ಮಾಡಿ ಕೂಡ ಬೆಳೀತಾರ, ಅಂದ್ರೆ ಅಗಿ ಮಾಡಿ ಬೆಳೀತಾರ? ತಾವು ಅಗಿ ಮಾಡಿ ಬೆಳೀತಾ ಇದ್ರ ಅಥವಾ ಬಿತ್ತೀರ? ಒಂದ್ ಸಲ ಅಗಿ ಮಾಡಿ ಬೆಳೆದವ್ರಿ ಸರ. ಅಗಿ ಮಾಡಿದ್ದು ಹಚ್ಚಿದೆವು 3 ಫೂಟಿಗೊಂದು, 5 ಫೂಟಿಗೊಂದು ಸಾಲ ಅಂತಾರ್ರಿ. 3 ಫೂಟ್ಗೊಂದು ಬೆಳೆ ಗಿಡದಿಂದ ಗಿಡಕ್ಕೆ 3 ಫೂಟ, ಸಾಲಿಂದ ಸಾಲ 5 ಫೂಟ ಹಚ್ಚಿದ್ರೆ ಚಲೋ ಆಯ್ತು ಅದು. ಅಂದ್ರೆ ತಮಗೆ ಯಾವ್ದು ಚಲೋ ಅನಿಸ್ತದೆ, ಬಿತ್ತು ಚಲೋನಾ ಅಥವಾ ಪಾಕೆಟ್ ಅಲ್ಲಿ ಅಗಿ ಮಾಡಿ ನಾಟಿ ಮಾಡೋದು ಚಲೋನಾ? ಈಗ ಲೇಬರ್ ಒಂದು ಸಮಸ್ಯೆ ಅದಾವ್ರಿ, ಪಾಕೆಟ್ ಮಾಡಕ್ಕೆ ಲೇಬರ್ ಬೇಕು ಎಲ್ಲ, ಮತ್ತು ಸ್ವಲ್ಪ ರೊಕ್ಕ ಖರ್ಚು ಹಾಕಿದ್ರೆ ಅದಕ್ಕೆ ಪಾಕೆಟ್ಗೆ ಒಯ್ದು ಮತ್ತೊಂದಲ್ಲಿ ಹಚ್ಚಬೇಕ್ರಿ. ನೆಲ್ಲಾಗ ನಾವು ಪಾಕೆಟ್ ಮಾಡಬೇಕು, ಮತ್ತೊಂದಲ್ಲಿ ಹಚ್ಚಬೇಕು, ಸ್ವಲ್ಪ ಖರ್ಚು ಹಾಕದ ಪಾಕೆಟ್ ಮಾಡಿದ್ದು ಇಳುವರಿ ಜಾಸ್ತಿ ಬರ್ತದೆ ನೋಡ್ರಿ. ಮತ್ತು ಅಂತರ ಜಾಸ್ತಿ ಇರ್ತಾವಲ್ರಿ, ಆದರೂ ಕೂಡ ಹೆಂಗೆ ಇಳುವರಿ ಜಾಸ್ತಿ ಬರ್ತದ್ರಿ? ಅದು ಗಿಡ ಒಡಿತದ್ರಿ ಸರ್, ಅದು ಗಿಡ ಎಷ್ಟು ಅಂತರ ಮಾಡ್ತೋ ಅಷ್ಟು ಒಡೆದ್ಬಿಡ್ತಾರೆ ಗಿಡ, ಹಿಂಗಾಗಿ ಇಳುವರಿ ಜಾಸ್ತಿ ಹಾಕಿದ್ರೆ. ಒಟ್ಟಾರೆ 1 ಎಕರೆಗೆ ತಾವು ಎಷ್ಟು ಇಳುವರಿ ಪಡೆದಿರಿ? ನಾವು BSMR 7-8 ಕ್ವಿಂಟಲ್ ಆಗಿದೆ ನೋಡಿ ಸರ್. ಮತ್ತೆ ಈಗೂ ಅದನ್ನೇ ಬೆಳೀತಾರ ಅಥವಾ ಮತ್ತೆ ಬೇರೆ ತಳಿ? ಈಗ ಮಳೆಗಾಲ ಕಮ್ಮಿ ಆಗ್ಯದಲ್ರಿ, ಮಳೆ ಜಾಸ್ತಿ ಆದ್ರೆ ಅದನ್ನ ಬೆಳಿಬೇಕ್ರಿ. ಇಲ್ಲಿಕ್ಕೆ ಗಿಡ ತಳಿ ಗುಳ್ಯಾಳ ಹತ್ ಬರ್ತದ್ರಿ, ಅದನ್ನ ಬೆಳಿಬೇಕ್ರಿ. ಮಳೆಗಾಲ ಕಮ್ಮಿ ಆದಾಗ ಗುಳ್ಯಾಳ ಬೆಳಿಬೇಕ್ರಿ. ಈಗ ನಮ್ಮಲ್ಲಿ ಕೃಷಿ ವಿಜ್ಞಾನಿಗಳು ಏನ್ ಹೇಳ್ತಾರ, ಗುಳ್ಯಾಳ ತಳಿ ಶಿಡಿ ರೋಗ ಆಯ್ತದ ಮತ್ತು ಗೊಡ್ಡ ರೋಗ ಬರ್ತದ. ಆ ತಳಿಕ್ಕಿಂತಲೂ ಹೆಚ್ಚಾಗಿ ನಾವು TS3R ಅಂತ ಬಿಡುಗಡೆ ಮಾಡೀವಿ, ಅದನ್ನೇ ಬೆಳೆಸ್ರಿ ಅಂತ ಹೇಳ್ತಿರ್ತಾರ. ಅದನ್ನ ಯಾಕೆ ತಾವು ಬಳಸಬಾರದು? ಅದು ಶಿಡಿ ರೋಗ ಬರೋದಿಲ್ಲ, ಗೊಡ್ಡ ರೋಗ ಬರೋದಿಲ್ಲ, ಮತ್ತು ಇಳುವರಿ ಇದಕ್ಕಿಂತಲೂ ಹೆಚ್ಚಿಗೆ ಅದ, ಕಾಳಿನ ಗುಣಮಟ್ಟನೂ ಒಳ್ಳೇದಿದ. ಅದನ್ನೇ ತಾವು ಯಾಕೆ ಬಳಸಬಾರದು? ಗುಳ್ಯಾಳ ಯಾಕೆ ಬೆಳಿಲಿಕ್ಕತ್ತೀರಿ? ಗುಳ್ಯಾಳ ಅಂದ್ರೆ ಸರ, ಇವು ಏನು ಇವು ಕಂಪ್ನಿ ಬೀಜ ಅದಲ್ರಿ, ಅದಕ್ಕೆ 100 ರೂಪಾಯಿ ರೇಟ್ ಹೆಚ್ಚಿಗೆ ಹಾಕಿದ್ರಿ. ಇದು ರೇಟ್ ಬರ್ತದೆ ಸರ್ ಗುಳ್ಯಾಳದ? ಈಗ ರೇಟ್ 100 ರೂಪಾಯಿ ಹೆಚ್ಚಿಗೆ ಬರ್ತದೆ ಅಂದ್ರೆ ಎಕರೆ 1 ಚೀಲ ಹೆಚ್ಚಿಗೆ ಬಂದ್ರೆ ತಮ್ಗೆ ಎಷ್ಟು ಲಾಭ ಆಗ್ತದ್ರಿ? ಇವು ಬೀಜ ಬೆಳಿಬೇಕಾದ್ರಿ, ಗೌರ್ಮೆಂಟ್ ಬೀಜ ಬೆಳಿಬೇಕಾದ್ರಿ, ಅವು ಸ್ವಲ್ಪ ನೀರು ಹಾಸ್ಬೇಕ್ರಿ, ಸ್ವಲ್ಪ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕ್ರಿ. ಅಟ್ ಯಾವಾಗ ಈ ಗುಳ್ಯಾಳಕ್ಕೆ ಏಟು ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಅಕ್ಕದ್ರಿ ಸರ್. ಇದು ಅದಕ್ಕಾಗಿ ತಾವು ಏನದ ಗುಳ್ಯಾಳ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ. ಒಳ್ಳೇದು ರೈತ ಬಂದವರೇ, ಇದುವರೆಗೆ ಅವರು ತೊಗರಿ ಹಾಗೂ ಈರುಳ್ಳಿ ಬಗ್ಗೆ ಸಾಕಷ್ಟು ಮಾಹಿತಿ ನೀಡ್ಲಿಕ್ಕತ್ತಾರ. ಇವರ ಒಂದು ಕೌಟುಂಬಿಕ ಜೀವನದ ಕುರಿತು ಕೇಳೋಣ. ಪರಶುರಾಮ್ ಪರಗೊಂಡವ್ರೆ, ತಮ್ಮ ಒಂದು ಕೌಟುಂಬಿಕ ಪರಿಚಯ ಮಾಡಿಕೊಡ್ರಿ, ತಮ್ಮ ಮನೆ ಮಕ್ಕಳು. ನಾವು ನೋಡ್ರಿ 4 ಮಂದಿ ಅಂತಂಬ್ರಿ, ನಾವು ಒಕ್ಕಲ್ತನೇ ಅವಲಂಬನೆ ರೀ, ಇದು ಬಿಟ್ಟು ಮತ್ತೊಂದು ಏನೂ ಇಲ್ಲರಿ. 4 ಮಂದಿ ಒಕ್ಕಲ್ತನ ಮಾಡ್ತಾರ್ರಿ, ನಮಗೆ 3 ಮಂದಿ ಮಕ್ಕಳು ರೀ. ಒಬ್ಬ ಅಂತರು ಈಗಿನ ಸಣ್ಣ ಸಣ್ಣ ಅದ ರೀ, ಶಾಲೆ ಕಲಿಯಾಕತ್ತಾರ ರೀ. ಒಬ್ಬ PUC ಫಸ್ಟ್ ಹೇಳ್ದಾನೆ ರೀ, ಒಬ್ಬ ಹುಡುಗಿ ಸೆಕೆಂಡ್ ಹೇಳ್ದಾಳೆ ರೀ, ಒಬ್ಬ ಹುಡುಗ ಈಗ 3ನೇ ತದಾನೆ ರೀ. ಅವ್ರೇನು ಇನ್ನೂ ಒಕ್ಕಲ್ತನಕ್ಕೆ ಹಾಕಿಲ್ಲ ರೀ. ಈಗೆಲ್ಲ ನಾವು ಒಕ್ಕಲ್ತನ ಮಾಡಾಕತ್ತೇವ್ರಿ, ಅವು ಹುಡುಗರು ಶಾಲೆ ಕಲಿಸಾಕತ್ತೇವ್ರಿ. ಅವರು ಶಾಲೆ ಚಲೋತ್ನಾಗ ಕಲ್ತಾರೆ, ಶಾಲೆ ಕಲಿಸಿದ್ರಿ, ಇಲ್ಲಿಗೆ ನಮ್ಮ ಒಕ್ಕಲ್ತನ ಲಾಭ ಅದ್ರಿ, ಒಕ್ಕಲ್ತನಕ್ಕೆ ಹಾಕಿಬಿಡ್ತೇವ್ರಿ ನಾವು. ಅಲ್ಲ, ಶಾಲೆ ಕಲೀಲಿಲ್ಲ ಅಂದ್ರೆ ಒಕ್ಕಲ್ತನಕ್ಕೆ ಹಾಕ್ತೇನೆ ಅನ್ನೋ ಬದಲಾಗಿ ಒಕ್ಕಲ್ತನದೊಳಗೆ ಸಾಕಷ್ಟು ಮಾಹಿತಿ ಬೇಕಾಗ್ತದೆ. ಅದಕ್ಕೆ ಶಿಕ್ಷಣ ಭಾಳ ಮುಖ್ಯ. ಶಿಕ್ಷಣ ಅವ್ರಿಗೆ ಸರಿಯಾಗಿ ಕಲಿಸ್ರಿ. ಶಿಕ್ಷಣ ಸರಿಯಾಗಿ ಕಲಿಸ್ಬಿಟ್ಟು ಒಕ್ಕಲ್ತನಕ್ಕೆ ತೊಗೊಂಬರಿ. ನಿಮ್ಗಿಂತಲೂ ಹೆಚ್ಚಿಗೆ ಒಂದು ಉನ್ನತ ತಾಂತ್ರಿಕತೆಗಳನ್ನು ಬಳಸಿ ಅವರು ಒಳ್ಳೆ ಬೆಳೆಗಳನ್ನು ಬೆಳೀತಾರ. ಅದಕ್ಕಾಗಿ ಅವ್ರಿಗೆ ಶಿಕ್ಷಣ ಕೊಡ್ರಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಶಿಕ್ಷಣ ಕೊಡ್ತೇವ್ರಿ ಅವ್ರಿಗೆ, ಅಗ್ರಿಗೆ ಶಿಕ್ಷಣ ಕೊಡ್ತಾರೆ ರೀ. ಈಗ ಒಕ್ಕಲ್ತನ ಮಾಡಾಕ್ರಿ ಯಾರು ಕೂಲಿಯವ್ರು ಬರೋಲ್ರಿ, ಈಗ ಎಲ್ಲ ಥರ್ಮಲ್ ಹೋಗ್ತಾರೆ ತಗದಕ್ಕೆ. ನಾವು ಏನು ಮಾಡ್ಬೇಕ್ರಿ? ಹಿಂಗಾಗಿ ಅವ್ರು ವಿದ್ಯಾ ಏಡ್ ಕಲಿತಾರೆ, ಕಲಿಯಲ್ರಿ ಯಾಕ್ರಿ? ಯಾಕಂದ್ರೆ ಒಕ್ಕಲ್ತನಕ್ಕೆ ಹಾಕ್ತೇವ್ರಿ ನಾವು. ನಮಗೂ ಏನು B ಸ್ಕೀಮ್ ನೀರಾವರಿ ಬರ್ತದ್ರಿ, ಇನ್ನು ನಮಗೆ ಇಲ್ಲಿ ಲೇಬರ್ ಸಿಗೋದಿಲ್ಲ ರೀ, ಹಿಂಗಾಗಿ ಸಮಸ್ಯೆ ಹಾಕದ್ರಿ. ಸುಮ್ಮನೆ ಅವ್ರಿಗೆ ಅಕ್ಷರ ಜ್ಞಾನ ಆಗುತ್ತಾ ಕಲಿಸ್ತೇವ್ರಿ, ಯಾಕಂದ್ರೆ ಶಾಲೆ ಬಿಡಿಸ್ಬಿಡ್ತಾರೆ. ಇಲ್ಲ, ಸಾಕಷ್ಟು ಶಾಲೆ ಕಲಿಸ್ರಿ, ಕಲಿಸಿಬಿಟ್ಟು ಆಮೇಲೆ ಒಕ್ಕಲ್ತನ ಕರ್ಕೊಂಬಂದ್ರೆ ತಮಗೆ ಒಂದು ಅನುಕೂಲ ಹೆಚ್ಚಾಗ್ತದೆ, ಮಕ್ಕಳ ಭವಿಷ್ಯ ಉತ್ತಮ ಆಗ್ತದೆ ಅಂತೇಳಿ ಈ ಮೂಲಕ ತಿಳಿಸ್ತಾ. ಆಮೇಲೆ ಈಗ ತಾವು ಈಗ ಬೆಳೀತಾ ಇದ್ರಲ್ಲ ಉಳ್ಳಾಗಡ್ಡಿ ಬಗ್ಗೆ ತಮಗೆ ಸಾಕಷ್ಟು ಇದರಲ್ಲಿ ಜ್ಞಾನ ಅದ. ಯಾರಾದರೂ ರೈತರು ಈ ನಿಮ್ಮ ಸಂದರ್ಶನವನ್ನು ಕೇಳಿ ತಮಗೆ ಭೇಟಿ ಆಗ್ಬೇಕಂದ್ರೆ ಯಾವ ರೀತಿ ಎಲ್ಲಿ ಬಂದು ಭೇಟಿ ಆಗ್ಬೇಕ್ರಿ? ಅಂದ್ರೆ ತಮ್ಮ ತೋಟಕ್ಕೆ ಬರಬೇಕಾ ಅಥವಾ ಗ್ರಾಮಕ್ಕೆ ಬರಬೇಕಾ, ಯಾವ ರೀತಿ ಬರಬೇಕು? ಈ ತೋಟಕ್ಕೆ ಬಂದ್ರಂತೂ ಈಗೆಲ್ಲ ನೋಡ್ದಂಗೆ ಹಾಕದ್ರಿ, ಎಲ್ಲನೂ ಸಡನ್ಲಿ ಮಾಹಿತಿ ಸಿಕ್ಬಿಡ್ತದೆ. ಈ ಫೋನ್ ಕಾಂಟ್ಯಾಕ್ಟ್ ಇವು ಅದು ಅಂದ್ರೆ ಸರಿ ಆಗಲ್ರಿ. ಇಲ್ಲ ಆದ್ರೂ ಕೂಡ ಅವರು ಫೋನ್ನಲ್ಲಿ ಕೇಳ್ಬೇಕು ಅನ್ನೋರಿಗೆ ಎಷ್ಟು ದೂರವಾಣಿ ಸಂಖ್ಯೆ ಹೇಳ್ರಿ, ಆಮೇಲೆ ನೇರವಾಗಿ ತೋಟಕ್ಕೆ ಬರೋರಿಗೆ ಯಾವ ರೀತಿ ತೋಟಕ್ಕೆ ಬರ್ಬೇಕನ್ನು ದಾರಿ ಹೇಳ್ರಿ. ನಮ್ಮ ತೋಟಕ್ಕೆ ಬರ್ಬೇಕಾದ್ರಿ ಎನ್ ಎಚ್ ಬಿಜಾಪುರಿಂದ ಆಲ್ಮಟ್ಟಿ ರಸ್ತೆ ರೀ, ಬುದ್ಧಿ ಕ್ರಾಸ್ ರೀ, ಅಲ್ಲಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಬಂದ್ರೆ ತೋಟಕ್ಕೆ ಬರ್ಬೋದು ರೀ. ಅಂದ್ರೆ ಬಿಜಾಪುರಿಂದ ಈ ಬೆಂಗಳೂರು ಹೋಗೋ ರೂಟಲ್ಲಿ ಎಡಕ್ಕೆ ಬರ್ಬೇಕಾ ಬಲಕ್ಕೆ ಬರ್ಬೇಕಾ? ಯಾ ಬಲಕ್ಕೆ ಅವ್ರ ಹೊಳಬೇಕ್ರಿ ಸರ್, ಬುದ್ಧಿ ಅಂತೇಳಿ ಬೋರ್ಡ್ ಅದ್ರಿ, ಬಲಕ್ಕೆ ಹೊಳ್ಳಿದ್ರೆ ಅಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟರ್ ಆಗ್ತದೆ ತೋಟ. ಈಗ ತಮಗೆ ದೂರವಾಣಿ ಮುಖಾಂತರನೇ ಏನಾದರೂ ಪ್ರಶ್ನೆ ಕೇಳ್ಬೇಕಂದ್ರೆ ತಮ್ಮ ದೂರವಾಣಿ ಸಂಖ್ಯೆ ಹೇಳ್ರಲ್ಲ. 7353 8 6 4 3 5 9 ರೀ. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ ಹೇಳ್ರಿ. 7353 8 6 4 3 5 9. ಒಳ್ಳೆಯದು ಪರಶುರಾಮ್ ಅವರೇ, ಇದುವರೆಗೆ ತಾವು ಸಾಕಷ್ಟು ಮಾಹಿತಿ ನೀಡಿದ್ರಿ. ಮತ್ತು ತಮಗೆ ಈ ಕೃಷಿಯಲ್ಲಿ ಇನ್ನಷ್ಟು ಉತ್ತಮ ಏಳಿಗೆ ಆಗಲಿ, ಇದರಲ್ಲಿ ತಾವು ಒಂದು ಒಳ್ಳೆಯ ಒಂದು ಫಲಗಳನ್ನು ತಾವು ಪಡ್ಕೊಳ್ರಿ ಅಂತ ನಮ್ಮ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಸುಂದರ